ರಾಜ್ಯ ಸರ್ಕಾರ. ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿಗೆ ಚಾಲನೆ, ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ ಕೃಷಿ ರಂಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಬಸವಘಟ್ಟದ ಕೃಷಿಕ ಬಿಎನ್ ಸತ್ಯನಾರಾಯಣ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ದುದ್ದ ಹೋಬಳಿಯ ಬಸವಘಟ್ಟ ಗ್ರಾಮದ ಪ್ರಗತಿಪರ ಕೃಷಿಕರಾದ ಬಿಎನ್ ಸತ್ಯನಾರಾಯಣ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸತ್ಯನಾರಾಯಣ ಅವರಿಗೆ. ನಮಸ್ಕಾರ. ಎಷ್ಟು ವರ್ಷ ವಯಸ್ಸು? ನಮ್ಗೆ 64 ವರ್ಷ. 64 ವರ್ಷ ಆಯ್ತು. ಏನ್ ಓದಿದ್ರಿ? ನಾವು ಆಗ 1977 SLC ಓದಿ ಫಸ್ಟ್ ಪಿಯುಸಿ ವರೆಗೂ ಓದ್ದು. ಫಸ್ಟ್ ಪಿಯುಸಿ ವರೆಗೂ ಓದಿದ್ರಿ, ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಅದೇ ಎಮ್ಇನ್ ಮಾಡಿಸ್ಬೇಕು ಅಂತ ಬಂದ್ವಿ ಊರ್ ಕಡೆ. ಮನೆಯಲ್ಲಿ ಓದಿ ಮಾಡಿ ಅಂತ ಹೇಳಿಲ್ಲ ಯಾರು? ಹೇಳಿದ್ರು. ಮನೇಲೆ ಮೊದ್ಲೇ BSc ಮಾಡಿರೋರು ಎಲ್ಲ ಇದ್ರು. ಒಂದ್ 16 ಎಕರೆ ಜಮೀನ್ ಇತ್ತು. ನಮ್ಮ ಅಣ್ಣ ಒಬ್ಬರೇ ಉಳ್ಮೆ ಮಾಡ್ತಿದ್ದು. ಆಗೆಲ್ಲ ಟ್ರ್ಯಾಕ್ಟರ್ಗಳು ಇವ್ಯಾವು ಬಂದಿರಲಿಲ್ಲ. ಅದ್ರಿಂದ ಒಬ್ಬರನ್ನ ಕೈ ಸಾಕಾಗಲ್ಲ ಅಂತ ಅವ್ರಿಗೆ ಸಪೋರ್ಟ್ ಆಗಿ ಅವ್ರು ಉಳ್ಮೆ ಮಾಡಿಕೊಡೋರು. ನಾವು ಅದ್ರ ಟೈಮಿಗೆ ಗೊಬ್ಬರ ಬೀಜ ಲೇಬರ್ ಕರ್ಕ ಬರೋದು, ಆಲೂಗಡ್ಡೆ ಹಾಕೋದು, ಶುಂಠಿ ಎಲ್ಲ ಆಗಿರ್ನಲ್ಲ. ನಮ್ ಕಡೆಕೆಲ್ಲ ಬಂದು ಒಂದು 13-14 ವರ್ಷ ಆಯ್ತು. ಮೊದ್ಲು ಮೇಯ್ನ್ ಆಲೂಗಡ್ಡೆ, ಅದ್ ಬಿಟ್ಟರು ಸೂರ್ಯಕಾಂತಿ ಬೆಳೆದು, ಅದಕ್ಕಿಂತ ಮುಂಚೆ ಮುಸ್ಕಿನ ಜೋಳ ಬಂತು. ಅದಾದಂಗೆ ಬದಲಾದ್ರೆ ನಾವು ಬೆಳೆನು ಬದಲಾಸ್ಕೆ ಬಂದು. ತೆಂಗು ನಮಗೆ 100 ವರ್ಷದಿಂದಲೂ ಇತ್ತು. ನಮ್ಮ ತಾತನ ಕಾಲದಿಂದಲೂ ನಾವು ತೆಂಗು. ಆಗೆಲ್ಲ ಕಾಯಿ ಮಾರಿವು, ಮಾರ್ಕೆಟ್ ವ್ಯವಸ್ಥೆ ಇರಲಿಲ್ಲ. ಇಲ್ಲೇ ಬಂದು ಕಾಯಿ ದುದ್ದ ಸಂತೆ, ಇಲ್ಲ ಗಣಶಿ ಸಂತೆ, ಇಲ್ಲ ಅರಸೀಕೆರೆ ಮಾರ್ಕೆಟು, ಈ ಕಡೆಗೆ ಬಂದು ವ್ಯಾಪಾರಸ್ಥರು ಬಂದು ತಗೋಗೋರು. ಆಮೇಲೆ ಒಂದು ಸ್ವಲ್ಪ ಹಣಕಾಸಲ್ಲಿ ನಾವು ಒಂದು ಸ್ವಲ್ಪ ಇಂಪ್ರೂವ್ ಆದಾಗ ಕೊಬ್ಬರಿ ಹಾಕ್ತು. ಜಾಯಿಂಟ್ ಫ್ಯಾಮಿಲಿ ಇದ್ದು ನಾವು 4 ಜನ. ಜಾಯಿಂಟ್ ಫ್ಯಾಮಿಲಿ ಇದ್ದಾಗ 30-40 ಸಾವಿರ ಕೊಬ್ಬರಿ ಬೀಳವು. ಅದರಿಂದ ಎಲ್ಲವ ಕೊಪ್ಪರಿ ಇದ್ರೆ ವರ್ಷಕ್ಕೊಂದ್ಸರಿ ಅದು ಬರುತ್ತೆ. 9 ತಿಂಗಳು ಬೇಕು. ಆಗ ಮಾರಿ ತಿಪ್ಟೂರಿ ತಗೋಯು, ಇಲ್ಲಾಂದ್ರೆ ಅರಸೀಕೆರೆ ಮಾರ್ಕೆಟಿಗೆ ತಗೋಯ್ ಮಾರಿ ಬರೀವು. ಆಮೇಲೆ ಈಗ ಕೊಪ್ಪರಿಲಿ ಈಗ ಸ್ವಲ್ಪ ರೇಟ್ ಬಿದ್ದಿರುತ್ತೆ. ಅದೆಲ್ಲ ಅನುಸರಿಸ್ಕೋಬೇಕು ರೈತರುಗಳು, ಏನು ಮಾಡೋಕ್ಕಾಗಲ್ಲ. ಒಂದೇ ಸಮ ನಮ್ಮ ಬೆಳೆದ ಬೆಲೆ ಸಿಗಲ್ಲ. ಒಂದ್ಸರಿ ಗಗನದಲ್ಲಿ ಇರ್ತವೆ, ಒಂದ್ಸರಿ ಪಾತಾಳಕ್ಕೆ ಹೋಗಿರ್ತವೆ. ಅದರಿಂದ ಎಲ್ಲ ಗೆದ್ದು ಸೋಲ್ಲೇಬೇಕು, ಇಲ್ಲ ಸೋತು ಗೆಲ್ಲಬೇಕು. ವ್ಯವಸಾಯದಲ್ಲೇ ಏನಾದ್ರು ಮಾಡಿ ಇಂಪ್ರೂವ್ ಮಾಡಿದ್ವು. ಅದ್ರ ಜೊತೆ ಹೈನುಗಾರಿಕೆ ಮಾಡಿವು, 2 ಹಸುಗಳು ನಾವು ಮಾಡಿವು. ಇಲ್ಲ ಡೈರಿ ಬಂತು, ನಮ್ಮೂರಲ್ಲ ಡೈರಿ ಇತ್ತು. ನಾನು ಸ್ವಲ್ಪ ದಿನ ಡೈರೆಕ್ಟರು ಆಗಿದ್ದೆ, ಅದಕ್ಕೆ ಅಧ್ಯಕ್ಷನೂ ಆಗಿದ್ದೆ. ಆಮೇಲೆ ಸಹಕಾರ ಸಂಘದಲ್ಲಿದ್ದೆ, ಅದರಲ್ಲೂ ನಾನು ಒಂದು ಸ್ವಲ್ಪ ದಿನ ಅಧ್ಯಕ್ಷನೂ ಆದೆ. ಒಂದು 7-8 ವರ್ಷ ಡೈರೆಕ್ಟರು ಆಗಿದ್ದೆ. ಆಗ ನಮ್ಗೆ 1 ಅವರ್ ಸೊಸೈಟಿ ಸೇರಿತ್ತು. ಈಗ ಹೈನುಗಾರಿಕೆ ನಮ್ದು ಹಾಲು ಡೈರಿ ಬಂದು ಭಾರಿ ವರ್ಷ ಆಯ್ತು. ಎಲ್ಲ ಅನುಕೂಲ ಇದೆ ನಮ್ಮೂರಲ್ಲಿ. ರಸ್ತೆ ಇದೆ, ಬಸ್ಸಿನ ಅನುಕೂಲ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಹೈಸ್ಕೂಲ್ ಇದೆ, ಡೈರಿ ಎಲ್ಲ ಅನುಕೂಲನೂ ಇದೆ. ಇಲ್ಲ ಅಂತ ಯಾವುದೂ ಇಲ್ಲ. ಸಿಟಿಯಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ ಹಾಸನದಿಂದ. ಅರಸೀಕೆರೆ ಅಂದ್ರೂ 25 ಕಿಲೋಮೀಟರ್ ಆಗುತ್ತೆ. ನಮ್ಮ ಊರು ಹಾಸನ ತಾಲೂಕಿಗೆ ಸೇರಿದೆ. ಹೆಚ್ಚಿಗೆ ಭೂಮಿ ಅರಸೀಕೆರೆ ತಾಲೂಕು ಗಂಚು ಹೋಬಳಿ ಸೇರಿದೆ. ನಾವು ಬಾರ್ಡರ್ ಅಲ್ಲಿ ಇದೀವಿ. ಹಾಸನ ಬಾರ್ಡ್ರು ಅರಸೀಕೆರೆ ಬಾರ್ಡರ್ ಅಲ್ಲಿ ಇದೀವಿ. 2 ತಾಲೂಕಿಗೆ ಸೇರುತ್ತೆ ಭೂಮಿ. ಕ್ಷೇತ್ರ ಮಾತ್ರ ನಾವು ಈಗ ಮೊದ್ಲು ಹಿಂದೆ ಗಣಶಿ ಕ್ಷೇತ್ರದಲ್ಲಿ ಇದ್ದು, ಒಂದು 15 ವರ್ಷದಿಂದ ಈಚೆಗೆ ಒಳನೇಶ್ವರ ಕ್ಷೇತ್ರಕ್ಕೆ ಸೇರಿದೀವಿ. ಬಾಡ್ರೂರು ನಮ್ದು ಒಳನೇಶ್ವರ ಕ್ಷೇತ್ರಕ್ಕೆ, ಹಾಸನ ತಾಲೂಕಿಗೂ ಬಾಡ್ರೂರು. ಈಗ ಆಗಿನ ಕಾಲಕ್ಕೆ PUC ಓದಿದ್ರಲ್ಲ, PUC ಓದಿದವ್ರಿಗೆ ಅವಾಗೆಲ್ಲ ಕೆಲ್ಸ ಸಿಗ್ತಾ ಇದ್ದ. ನೀವೇನ್ ಕೆಲ್ಸಕ್ಕೆ ಸಿಗೋದು? ನಾವ್ ಯಾಕಡೆ ಮನೆ ಕಡೆ ಒಂದ್ ಸ್ವಲ್ಪ ಅವತ್ತಿನ ಕಾಲದಿಂದಲೂ ಚೆನ್ನಾಗಿದ್ದು. ಆಗ ಕೆಲ್ಸ ಅಂದ್ರೆ ಅಷ್ಟೊಂದು ಜನ ಲೈಕ್ ಮಾಡ್ತಿರ್ಲಿಲ್ಲ. ಈಗ SLC ಓದಿರಲ್ಲ ಇನ್ನೇನು, 2,000-3,000 ಸಂಬಳ ಕೊಡೋರಾಗೆಲ್ಲ ಅಷ್ಟೇ ತಾನೆ. ಮಾಸ್ಟರ್ಗಳಿಗೆ ನಮಗೆ ಕಾಣಂಗ 3-4 ಸಾವಿರ ಸಂಬಳ ಕೊಡೋರು. ಅದನ್ನ ನಾವೇನೋ ಜಮೀನೇ ಇತ್ತಲ್ಲ, ಜಮೀನಲ್ಲೇ ಸಕ್ಸಸ್ ಆದ್ವಿ. ಜೀವನ ಮಾಡಕ್ಕೆ ತೊಂದರೆ ಏನಲ್ಲ ನಮ್ಗೆ. ಹಿಂದಿಂದಲ್ವೆ ನಮ್ ತಾತನು ತೋಟ ಮಾಡಿತ್ತು, ನಮ್ಮ ಅಜ್ಜನು ಮಾಡಿತ್ತು. ಅವತ್ತಿನ ಕಾಲದಿಂದಲೂ ಏನ್ ತೊಂದರೆ ಇಲ್ಲ, ಯಾವ ಕಷ್ಟ ನೋಡಿಲ್ಲ. ನಮ್ಮ ಅನ್ನ ಬಟ್ಟಿಗಂತೂ ನಾವು ಕರೆಕ್ಟ್ ಇದ್ದು. ಈಗ ನಿಮ್ಗೆ ಏನಾದ್ರು ಕೆಲಸಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತಾ? ನನಗೇನು ಅದೇನು ಆಸೆ ಬರ್ನಲ್ಲ. ಆಮೇಲೆ ಕೊನೆಗೆ ಗೊತ್ತಾಯ್ತು ಈ ವ್ಯವಸಾಯದಲ್ಲಿ ಮುಂದ್ ಕಷ್ಟ ಆಗುತ್ತೆ ಅಂತ. ಅಷ್ಟೊತ್ತಿಗೆ ನನ್ನ ಏಜ್ ಮುಗಿದೋಗಿತ್ತು. ಹಿಂಗೆ ಒಂದ್ ಸ್ವಲ್ಪ ದಿನ ಒಂದ್ 30 ವರ್ಷ ಸೊಸೈಟಿ ನಡೆಸಿದೆ. ಆಮೇಲೆ ಆಲೂಗಡ್ಡೆ ಬಿಸ್ನೆಸ್ ಮಾಡಿದೆ ಒಂದ್ ಸ್ವಲ್ಪ ದಿನ. ಹೆಂಗ ಒಟ್ಟಿನಲ್ಲಿ ದುಡ್ಡು ಖಾಸಗಿ ಏನ್ ತೊಂದರೆ ಇಲ್ಲ, ಕಷ್ಟ ಏನ್ ದುಡ್ಡಿನ ತೊಂದರೆ ಯಾವತ್ತು ನೋಡಿಲ್ಲ. ತಂದ್ರ ಕಾಲಕ್ಕೆ ಎಷ್ಟ್ ಜಮೀನ್ ಇತ್ತು ಮತ್ತೆ ಏನೇನ್ ಬೆಳೀತಾ ಇದ್ರಿ? ನಮ್ ತಂದೆ ಕಾಲದಲ್ಲಿ ಆಗೆಲ್ಲ ಇನ್ನು ಬಾವಿ ಇರ್ನಲ್ಲ. ನಾನ್ ತೆಗ್ದದ್ದೇ 1990 ನನ್ ಕಾಲದಲ್ಲೇ ಬಾವಿ ತೆಗ್ದದ್ದು. ನಮ್ ತಂದೆ 1975 ಓಪನ್ ಬಾವಿ ತೆಗ್ದಿದ್ರು. ಆಗ ಅಂತರ್ಜಲ ಅಷ್ಟೊಂದು ಜೋರಾಗಿತ್ತು, ಬಾವಿ ಬಂದು ಕರೆಂಟ್ ತಗೊಂಡಿದ್ದು. ಆಗ ತೆಂಗಿಡನು ಮಾಡಿತ್ತು ನಮ್ ತಂದೆನು. ನಮ್ ತಂದೆನೇನು ಮಜ್ಜನು ಮಾಡಿತ್ತು ತೋಟ ಎಲ್ಲನೂ. ನಮ್ ತಂದೆನೂ ಮಾಡ್ತು. ನಮ್ ತಂದೆ ಮಾಡಿದ್ಮೇಲೆ ನಾನು ಮಾಡಿದೆ. ನಾನು ಬೇರೆ ಆದ್ಮೇಲೆ ಹಳವೆಲ್ಲ ಹೋಗಿದ್ದು, ಅದ್ರ ಜೊತೆಗೆ ಹೆಚ್ಚು ಕಮ್ಮಿ 300 ನಾವು ಹಾಕಿದೀವಿ. ಈಗ 2ನೇ ವರ್ಷದಲ್ಲೂ ಅಂತೆ 100-120 ಗಿಡ ಹಾಕಿದೀವಿ. ಅದರಿಂದ ಯಾವ್ದು ನಮ್ಮ ಅಜ್ಜದರು ಏನ್ ಮಾಡಿದ್ರು ಅದನ್ನೇ ಮುಂದುವರ್ಸಿಗೆ ನಾವು ಬಂದಿದೀವಿ. ಬೇರೆ ಏನ್ ಬೆಳೆ ಬೆಳೀತಾ ಇದ್ರು ಆಗಿನ ಕಾಲಕ್ಕೆ? ಆಗ ಜಾಸ್ತಿ ಬೆಳೀತಿದ್ದು ರಾಗಿ, ಆಮೇಲೆ ಭತ್ತ ಮೇಯ್ ನಾವು. ಅದ್ರ ಜೊತೆ ಸಾಂಬಾರ್ ಬೀಜ, ಈರುಳ್ಳಿ, ಬೆಳ್ಳುಳ್ಳಿ ಇವು ಬೆಳೀತಿದ್ರು. ಬಾವಿ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಕಬ್ಬು, ಆಮೇಲೆ ಕಬ್ಬಿನ ಜೊತೆ ಆಲೂಗಡ್ಡೆ ಜಾಸ್ತಿ ಬೆಳೆದ್ರು. ಅದ್ರ ಜೊತೆ ಶುಂಠಿ ಬಂತು. ಈ ತರ ಮುಂದುವರ್ಕೊಂಡು ಬೆಳೆ ಬಂದು ಅದ್ರ ಜೊತೆ ಕೆಲವರು ಚೆಂಡು ಬೆಳೆದ್ರು. ಮೇಯ್ನ್ ಬೆಳೀತಿದ್ದು ರಾಗಿ ಜೋಳ, ಊಟಕ್ಕೆ ರಾಗಿ ಜೋಳ ಭತ್ತ ಅವೇ ಬೆಳೀತಿದ್ದು. ಅದಕ್ಕೆ ಉಪಕಸವಾಗಿ ಹೈನುಗಾರಿಕೆ ಇರ್ನಲ್ಲ, ಆಗಲ್ಲ ಇದ್ರು ಕೆಲವರು ಬೆಣ್ಣೆ ತಗೊಂಡು ಸಂತೆಗೆ ಮಾರರು. ಡೈರಿ ಬಂದ್ಮೇಲೆಲ್ಲ ಇಲ್ಲಿಲ್ಲೇ ಹಾಲು ದುಡ್ಡು ಸಿಕ್ತು. ಹಾಗೆಲ್ಲ ಕಡಿಮೆ 1 ಲೀಟರ್ಗೆ 2 ರೂಪಾಯಿ ಉಯ್ತಿದ್ದು ಹಾಲು. ಈಗೆಲ್ಲ 32-33 ಆಯ್ತು. ಇವತ್ತಿನ ಖರ್ಚು ಫೀಡ್ಸು ಇವೆಲ್ಲ ಲೆಕ್ಕ ಹಾಕಿದ್ರೆ ನಮಗೆ ರೈತರಿಗೆ 32 ಬಾರಿ ಕಡಿಮೆ ಮಾಡ್ಯಾವ್ರಿ. ಕೊಳ್ಳರಿ 50-55 ರೂಪಾಯಿ ಮಾಡ್ಯಾವ್ರಿ, ನಮಗೆ ಮಾತ್ರ 32 ಮಾಡ್ಯಾರ ಲೀಟ್ರ. ಆಮೇಲೆ ಒಂದ್ ಸರಿ ಭೂಸಾರ ರೇಟು ಇದ್ದದ್ದು ಮತ್ ಡೌನ್ ಆಗಲ್ಲ. ನಮ್ದು ಹಾಲಿನ ರೇಟು ಸೀಸನ್ ನಲ್ಲಿ ಏನಾದ್ರು ಹಾಲು ಜಾಸ್ತಿ ಬಂತು ಅಂದ್ರೆ 2 ರೂಪಾಯಿ ಕಡಿಮೆ ಮಾಡ್ತಾರೆ. ಹಾಲು ಕಡಿಮೆ ಆಯ್ತು ಅಂದ್ರೆ ಆಗ 2 ರೂಪಾಯಿ ಏರಿಸ್ತಾರೆ. ಇನ್ನ ಬೀದ ಹೋದ್ರೆ ವೇಸ್ಟ್ ಹಾಲು, ಅದು ಇಟ್ಟು ಮಾರಕ್ ಆಗ್ತಿಲ್ಲ. ಬೇರೆ ಕೊಪ್ಪರಿ ಕಾಯಿ ಆದ್ರೆ ಬಿಡು ಇನ್ನೊಬ್ಬಿಂದ ಒಂದ್ ವಾರ ನೋಡೋಣ ಅನ್ನೋದು. ಹಾಲು ಅವತ್ತಿನ ಸಂಜೆ ಒಳಗೆ ಹಾಳಾಗುತ್ತೆ. ಹಾಗೆಲ್ಲ ಮೇಯಿಸಿಗೆ ಬರೋರು ಕಾವಲುಗಳಲ್ಲಿ. ಈಗೆಲ್ಲ ಏನಾಯಿದೆ ಅಂದ್ರೆ ಶೈಲೇಜ್ ಅಂತ ಮಾಡ್ಕೊಂಡು ಒಟ್ಟನ್ನು ರೈತರಿಗೆ 2,500 ರೂಪಾಯಿನ ಏನೋ ಕೊಡ್ತಾರೆ ಒಂದ್ ಟನ್ಗೆ. ಅವನು ಲೇಬರು, ಅವ್ನ ಮಿಷಿನ್ ಚಾರ್ಜು, ಮನಿ ಡೆಲಿವರಿ ಕೊಡಕ್ಕೆಲ್ಲ 4,000 ರೂಪಾಯಿ ಇವತ್ತಿನ ರೇಟ್ ನಡೀತಾ ಐತೆ. ಇನ್ನು ಡಿಸೆಂಬರು, ಜನವರಿ, ಫೆಬ್ರವರಿ ಬಂದ್ರೆ 5,000 ರೂಪಾಯಿ ಹೋದ್ರು ಹೋಗ್ಬೋದು, 6,000 ರೂಪಾಯಿ ಹೋಗ್ಬೋದು. ಆ ರೇಟಲ್ಲಿ ಕೊಂಡು ಹಾಕಿರು 32 ರೂಪಾಯಿ ಲೀಟ್ರು, ಈ ರೇಟಲ್ಲಿ ಕೊಂಡು ಹಾಕಿರು 32 ರೂಪಾಯಿ ರೇಟು. ಅದರಿಂದ ಹೈನುಗಾರಿಕೆಯಲ್ಲಿ ತೊಂದರೆ ಇದೆ. ಇವಿದಿ ಇಲ್ವಲ್ಲ ಉಪಕಸ್ಬು ವ್ಯವಸಾಯ ಜೊತೆ ಅದೊಂದು ಇಟ್ಕೊಂಡಾರೆ. ಒಟ್ಟಿಗೆ ಏನೋ ಇಲ್ಲದಕ್ಕೆಂದ್ರೆ ಒಂದಷ್ಟು ಬರ್ತದಲ್ಲ, ಮಾಡ್ಲೇಬೇಕು. 15 ದಿನಕ್ಕೆ ಒಂದ್ಸರಿ ದುಡ್ಡು ಬರುತ್ತೆ, ಮಕ್ಳಿಗೆ ಫೀಜು, ಮನೆ ಸಂಸಾರ, ಒಂದ್ ಮದುವೆಗಳಿಗೆ ಹೋದ್ರೆ ಬಸ್ ಚಾರ್ಜು, ಊಟದ ಚಾರ್ಜು, ಮುಯ್ಯ ಹಾಕೋದು ಏನೋ ಇರುತ್ತೆ ಮನೆ ಅಂದ್ಮೇಲೆ ಗೊತ್ತಲ್ಲ. ಕರೆಂಟ್ ಚಾರ್ಜು, ಮೊಬೈಲ್ ಚಾರ್ಜು, ಈಗ ಇವೆಲ್ಲ ಜಾಸ್ತಿ ಖರ್ಚು ಬರ್ತಾವೆ ರೈತರಿಗೆ ಜನಕ್ಕೆ. ಆಗ ನೀರುಳ್ಳಿ ಕೊಳ್ಳಂಗಿರಲ್ಲ, ಬೆಳ್ಳುಳ್ಳಿ ಕೊಳ್ಳಂಗಿರಲ್ಲ, ಸಾಸಿವೆ ಕೊಳ್ಳಂಗಿರಲ್ಲ. ಈಗ ಟೌನ್ ಹಂಗೆ ಎಲ್ಲನೂ ನಾವು ಕೊಳ್ಳಂಗ ಇದೀವಿ. ಮೆಣಸಿನ್ಕಾಯಿ ಬೆಳೆಯುವು, ಸಾಂಬಾರ್ ಬೀಜ ಬೆಳೆಯುವು, ಎಲ್ಲ ಹೆಚ್ಚು ಕಡಿಮೆ ನಾವು ಬೆಳೀತಾ ಆಗ್ತದ್ದೇ. ಸೋಪು, ಸೋಪಿನ ಪುಡಿ, ಉಪ್ಪು, ಈ ತರ ಸಾಮಾನುಗಳು ತರೀವು. ಈಗ ಎಣ್ಣೆನು ಪ್ಯಾಕೆಟ್ ಕಟ್ಲೆ ತರಬೇಕು ಕೆಜಿ ಗಟ್ಲೆ. ಆಗ ಎಳ್ಳು ಬೆಳೆಯುವು, ದಪ್ಪ ಎಳ್ಳು ಬೆಳೆಯುವು, ಕೈ ಎಣ್ಣೆ ತಲೆಗೆಲ್ಲ ಅದನ್ನೇ ಉಪಯೋಗಿಸೋರು. ಈಗ ತಲೆಗೆ ಎಣ್ಣೆನ ಹಾಕಕ್ಕೆ ಅದನ್ನು ಅಂಗಡಿಲ್ಲ ತರಬೇಕಾಯ್ತು. ಏನು ಬೆಳೀತಾ ಇಲ್ಲ ಈಗ, ಇವು ಬೆಳೆ ಬತ್ತೇ ಇಲ್ಲ ಈಗ. ಇವೆಲ್ಲ ಫ್ಯಾಷನ್ ಬೆಳೆ ಆಗ್ಬಿಟ್ಟವು ಈಗ. ಆಗ ಕಳೆ ಬತ್ತಿರಲ್ಲ, ಈಗ ಇಪ್ಪಿತ ಕಳೆ ಬತ್ತೈತಿ ಭೂಮಿಲಿ. ಆಮೇಲೆ ಆಗ ಭೂಮಿ ಸ್ಮೂತ್ ಇತ್ತು, ಈಗ ಟ್ರ್ಯಾಕ್ಟರ್ ಅಲ್ಲಿ ಉತ್ತು ಉತ್ತು ಉತ್ತು ಭೂಮಿ ಗಟ್ಟಿಯಾಗಿದೆ. ಆಗ ನಾವು ಫಸ್ಟ್ ಟ್ರ್ಯಾಕ್ಟರ್ ತಗೊಂಡಾಗ 1998 ಕಲ್ಟಿವೇಟರ್ ಅಲ್ಲಿ 2 ಉಕ್ಕೆ ಹೊಡ್ಕೊಂಡ್ ಬಂದಿದ್ರೆ ಅದ್ರೊಳಗೆ ತಿರ್ಗಾಡಕ್ಕಾತಿರಲ್ಲ, ಉಣ್ಕೆನೋ ಕಾಲು. ಈಗ ಎಷ್ಟೇ ಉಕ್ಕೆ ಹೊಡೆದ್ರು ಕಾಲಿಟ್ಟು ಒಳಗೆ ಹೋಗ್ಲಿಲ್ಲ, ಹಂಗಾಗಿದೆ. ಆಮೇಲೆ ಎತ್ತಿನಲ್ಲಿ ಉಳುಮೆ ಮಾಡಿವು, ಬೆಳೆ ಮಾಡುವಾಗ ಟೈಮಿಗೆ ಸರಿ ಉಳುಮೆ ಮಾಡಿವು, ಟೈಮಿಗೆ ಸರಿ ಅರ್ಥ ಹೊಡಿವು, ಟೈಮಿಗೆ ಸರಿಗೆ. ಆಗ ಇಳುವರಿ ಜಾಸ್ತಿ ಬರೋವು. ಎಲ್ಲದಕ್ಕೂ ಟ್ರ್ಯಾಕ್ಟ್ರು, ಕಳೆ ಔಷಧಿ, ಆಲೂಗಡ್ಡೆ ಹಾಕೋ ಕಳೆ ಔಷಧಿ ಹೊಡಿ, ಜೋಳ ಹಾಕೋ ಕಳೆ ಔಷಧಿ ಹೊಡಿ, ಮನೆ ಮನೆ ತಕ್ಕಿದ್ ಹೊಡೀರಿ ನಿಮ್ ಜೋಳ ಚೆನ್ನಾಗ್ ಬರುತ್ತೆ, ರಾಗಿ ಹೊಡೀರಿ, ಶುಂಠಿಗೆ ಹೊಡೀರಿ, ಎಲ್ಲ ಹೊಡೆದು ಹೊಡೆದು ದುಡ್ಡು ಕಿತ್ಕೊಂಡು ಹೋಗಿ. ಈಗ ಈ ವರ್ಷ ಶುಂಠಿ ಬೆಳೆ, ಹೋದ ವರ್ಷ ಒಂದ್ ಸ್ವಲ್ಪ ಒಳ್ಳೆ ದುಡ್ಡು ಸಿಕ್ಕಿತ್ತು ರೈತರಿಗೆ. ಈ ವರ್ಷ ಎಲ್ಲರಿಗೂ ಲಾಸ್ ಆತೈತಿ. ಅಷ್ಟಿಷ್ಟು ಲಾಸ್ ಅಲ್ಲ, ಬೀಜ 5,000-6,000 ರೂಪಾಯಿ ಕೊಂಡಾಕಿದ್ರು, ಒಂದ್ ಎಕರೆಗೆ 20-25 ಚೀಲ ಬಿತ್ತನೆ ಮಾಡ್ಬೇಕು. ಇವತ್ತು 1 ಎಕರೆ ಶುಂಠಿ ಮಾರಿದ್ರೆ 100 ಚೀಲ ಆತ ಇಲ್ಲ. ಒಂದೂವರೆ ಸಾವಿರ ರೂಪಾಯಿಂದ 1,700 ರೂಪಾಯಿ ಇದೆ. ಇನ್ನು ಅದು ವಾಷಿಂಗ್ ಅಂತೆ ಅದಕ್ಕಂತೆ ಇದಂತೂ ಅಲ್ಲಿ ಅಷ್ಟು ವೇಸ್ಟೇಜ್ ತೆಗಿತಾರೆ. ಏನನ್ನ ಮಾಡಿಬಿಟ್ಟಿನಲ್ಲಿ ನಮ್ಮ ಈ ವರ್ಷ ರೈತರು ಶುಂಠಿ ಹಾಕ್ತಿರ್ಗೆ ಲಾಭ ಅಂತೂ ಇಲ್ಲ, ಗಂಟಾದನ್ನ ಅವನೇ ಈ ವರ್ಷ ಪುಣ್ಯವಂತ. ತಾತನ ಕಾಲದಲ್ಲಿ ಒಳ್ಳೆ ಚೆನ್ನಾಗಿತ್ತು, ಒಳ್ಳೆ ರೈತರು ತಾತ ಅಂತ ಹೇಳ್ತಾ ಇದ್ರು. ತಾತನು ಅವತ್ತಿನ ಕಾಲದಲ್ಲೇ 1960 ಇಸ್ವಿಲೇ ಇಲ್ಲಿ ಗಣಶಿ ಸಂತೆಯಿಂದ ಓರಿಗಳು ತಗೊಂಡು ಹಾವೇರಿ ಆನವಟ್ಟಿ ಸ್ವರ್ಭ ಶಿಕಾರಿಪುರ ಅಲ್ಲೆಲ್ಲದ ದನಗಳು ವ್ಯಾಪಾರ ನಡೆಯೋದು. ದೂರ ಆಯ್ತಿರಲ್ಲ, ಅಷ್ಟು ದೂರ ಅಷ್ಟು ದೂರ ಆದ್ರೆ ನಡ್ಕ ಹೋಗೋರು. ಇಲ್ಲಿಂದ ಉಣಸೂರಿಗೆಲ್ಲ ದನ ಮೇಯಕ್ ಹೋಗವು, ನಮ್ಮ ಅಮೃತಮಾಲ್ ನೀವು ನಡ್ಕನ್ನೇ ಹೋಗವು, ಮೇಯಕ್ಕೋಸ್ಕರ ಮೇಯಕ್ಕೆ ಹೋಗವು. ಈಗ ಬಿಟ್ರು ಟೆಂಪೋ ಬಂದ್ಮೇಲೆ ಮಧ್ಯೆಲ್ಲ ಗಣಶಿ ಸಂತೆಯಿಂದ ಮೂರ್ ಜೋಡಿ ನಾಲ್ಕ್ ಜೋಡಿ ರೋಡ್ ಎಲ್ಲ ಹೊಡ್ಕೊಂಡು ಹೋಗೋರು ಗೋರಿಗಳ. ಅಲ್ಲಿ ಹೋಗಿ ಕೆಲವರು ಟೆಂಟ್ ಹಾಕಿ ಕೊಡೋರು, ಅವ್ರಿಗೇನು ಅಂದ್ರೆ ಗೊಬ್ಬರ ಸಿಗೋದು. ಇವ್ರ ಟೆಂಟ್ ಅಲ್ಲಿ ಅಲ್ಲೇ ಮೇಯಿಸ್ಕೊಂಡು ಒಣಲ್ದು, ಅಲ್ಲೆಲ್ಲ ಭತ್ತ ಬೆಳೆಯಾರಲ್ಲ, ಮೇಯಿಸ್ಕೊಂಡು ಒಳ್ಳೆ ವ್ಯಾಪಾರ ನೋಡಿ ತಗೊಂಡು ಮಾರಿಬಿಟ್ಟು ಕ್ಯಾಶ್ ಇಸ್ಕೊಂಡು ಬಂದು ಮತ್ತೆ ಇನ್ನೊಂದ್ಸರಿ ತುಂಬಿಕೊಂಡು ಹೋಗೋದು. ಅದೇ ಬಿಸ್ನೆಸ್ ಹೋರ್ ವ್ಯಾಪಾರ ಅಂದ್ರೆ. ಏನು ವರ್ಷಕ್ಕೆ ಎಷ್ಟು ಜೊತೆ ಸಾಕರು? ಸಾಕ್ತಿರಲ್ಲ ಇವರು, ಮನೆ ಒಂದೊಂದ್ ಜೊತೆ ಎರಡೆರಡು ಜೊತೆ ಇಟ್ಕೊಂಡಿರೋರು. ಒಳ್ಳೆ ಜೋಡಿಗಳ ತಗೊಂಡು, ಜೋಡಿ ಅಂದ್ರೆ ಲಕ್ಷಣ ಆಗಿದ್ದು ಅಂತವ ಒಳ್ಳೆ ಎರಡಲ್ಲು ನಾಲ್ಕಲ್ನ ತಗೊಂಡು ಅಲ್ಲೇ ಹಾವೇರಿ ಕಡೆಗೆ ಹೋಗಿಬಿಟ್ಟು ಆನ್ವಟ್ಟಿ ಅಲ್ಲೆಲ್ಲ ವ್ಯಾಪಾರ ಮಾಡಿ ಬರೋದು. ಅಲ್ಲೇ ವ್ಯಾಪಾರದಲ್ಲಿ 1,000 ಉಳಿಯೋದು, 500 ಉಳಿಯೋದು. ಇನ್ನು ಆಗೆಲ್ಲ ಕಡಿಮೆ ಅಲ್ವಾ? ಈಗ ಬಿಟ್ಟು ಒಂದು 5 ಲಕ್ಷ 10 ಲಕ್ಷಕ್ಕೆ ಹೋಗಿ ಹೋರಿ, ಆಗೆಲ್ಲ 5,000 ಕೊಟ್ಟರು ಸಾಕಾಯ್ತು, ಒಳ್ಳೆ ಹೋರಿ ತರ್ಬೋದಾಯ್ತು. ನಾನೇ ಜನವರಿ ಜಾತ್ರೆಲ್ಲೆಲ್ಲ 6,000 ಕೊಟ್ಟು ಒಳ್ಳೆ ಹೋರಿ ತರುವೆ. ನಾವು ಒಂದ್ ಜೊತೆ ಯಾವಾಗ್ಲೂ ಇಟ್ಕೊಂಡಿರುವ ಈ ಡಿಸೆಂಬರ್ ನವೆಂಬರ್ ಅಲ್ಲಿ ತೋಟ ಉಳುಮೆ ಮಾಡ್ಬೇಕಾಗಿತ್ತಲ್ಲ, ಆ ಟೈಮಲ್ಲಿ ಇನ್ನೊಂದ್ ಜೊತೆ ಎಕ್ಸ್ಟ್ರಾ ತಗ ನೀವು. ಆಗ ಉಳುಮೆ ಮಾಡಿದ್ಮೇಲೆ ಮತ್ತೆ ಜನವರಿ ಮೇಲ್ ಮಾರಿವೆವು, ಸಾಕಾತನಲ್ವ? ಒಂದೇ ಜೊತೆ ಇಟ್ಕೊಂಡಿರು, ವರ್ಷ ಎಲ್ಲ ಒಂದ್ ಜೊತೆ ಇದ್ದೇ ಇರೋ. ಮದ್ಲಾಸ್ಬೇಕಂದ್ರೆ ಒಂದ್ 2-3 ವರ್ಷ ಇಟ್ಕೊಂಡ್ ನೀವು, ಆಗ ಮಾರಿಬಿಟ್ಟು ಮತ್ತೆ ಇನ್ನೊಂದ್ ಜೊತೆ ಪಲ್ಟ್ ಆಡ್ಸಿವ್ ಅಷ್ಟೇ. ತಿರ್ಗಿ ಒಂದ್ಸರಿ ಕೊಂಡ್ಕೊಂಡು ಎಷ್ಟು ಸುಟ್ಕೊಂಡು ಮಾರಿವ್ರಿ? ಅದು ಹೆಚ್ಚಂಗೆ ನಮ್ಗೆ ಚೆನ್ನಾಗಿ ಅಡ್ಜಸ್ಟ್ ಆದ್ರೆ ಆಯೋದು ಅದಿಯೋದು ಏನು ಇಲ್ದ ಹೋದ್ರೆ 4-5 ವರ್ಷ ಇಟ್ಕೊಂಡ್ ನೀವು. ಆಮೇಲೆ ಅಲ್ಲಿ ಹುಟ್ಟಿನ ಮೇಲೆ ಒಂದ್ ಸ್ವಲ್ಪ ವಯಸ್ಸಾದಾಗ ಮೈ ಎಲ್ಲ ದಪ್ಪ ಇರುತ್ತಲ್ಲ, ಕೆಲಸ ಚುರುಕ ಇರಕ್ಕಲ್ಲ, ಹಾಗೆ ಮಾಡಿವು ಮಾರಿವು. ಅದ್ರ ಮೇಲೆ 1,500 2,000 ಹಾಕಿ ಮತ್ತೆ ಕರುದಂದಲ್ಲಿ ತೊರೆಯು. ನಿಮ್ ತಾತನ ಜೊತೆ ನೀವು ಹೋಗಿವ್ರ ಜಾತ್ರೆಗೆ? ನಮ್ಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮ ಆಮೇಲೆ ನಮ್ ತಂದೆ ಎಲ್ಲ ವರ್ಷ ಸುಬ್ರಹ್ಮಣ್ಯದ ಕೋಣ ವ್ಯಾಪಾರ ಮಾಡಿರು. ಅದೇನು ಅಲ್ಲ, ದೀಪಾವಳಿ ಸೀಸನ್ ಕರೆಕ್ಟ್ ನಡೆಸ್ಕೊಂಡು ಹೋಗೋರು. ಆಮೇಲೆ ಅಲ್ಲಿ ಒಂದ್ ವಾರ ಸುಬ್ರಹ್ಮಣ್ಯದಲ್ಲಿ ಜಾತ್ರೆ ನಡೆಯುತ್ತೆ. ಆ ಟೈಮಲ್ಲಿ ಅಲ್ಲಿ ಗದ್ದೆ ಎಲ್ಲ ಉಣಕ್ಕೆ ಕೋಣದಲ್ಲಿ ಉಳುತ್ತಾರೆ ಸುಬ್ರಹ್ಮಣ್ಯ. ಅಲ್ಲೆಲ್ಲ ಮಾರಿ ಒಂದ್ ವಾರದೊತ್ತಿಗೆ 1,000 ಉಳಿದೋ 2,000 ಒಟ್ಟಿನ ಲಾಭ ಮಾಡ್ಕೆ ಬರೋರು. ಅದು ಒಂದ್ ಸ್ವಲ್ಪ ದಿನ ಮಾಡಿರು, ಲೇಬರ್ ಕೊಟ್ಟು ಹೊಡಿಸ್ಕೊ ಹೋಗೋರು. ಇವರು ಗೊತ್ತಲ್ಲ, ಒಂದಿನ ಆಸನ ಆಳ್ತು ಅಲ್ಲಿ ಒಟ್ಟಿನಲ್ಲಿ 3-4 ದಿನದೊತ್ತಿಗೆ ಕೊಟ್ಟಿಗಾರಿಗೆ ಹೋಗಿ ಹತ್ತತ್ರ ಹೋಗ್ಬಿಡೋರು. ನಂಗೆ ಗೊತ್ತು ಒಟ್ಟಿನಲ್ಲಿ, ನಾನು ಹೋಗಿಲ್ಲ, ನಮ್ಮ ಅಣ್ಣ ಎಲ್ಲ ಹೋಗಿದ್ರು. ಅಲ್ಲಿ ಹೋಗಿ ಅಲ್ಲಿ ಕೆಲವ್ರು ಗದ್ದೆಗಳು ಮಾಡ್ಕೊಂಡಿದ್ರಂತೆ, ಇಷ್ಟು 100-500 ಕೊಟ್ರೆ ಅವರು ಮೇವಿನ ಗದ್ದೆಗಳ ಕೊಡರಂತೆ. ರಾತ್ರಿ ಹೊತ್ತು ಮೇಯಿಸೋದು, ಹಗಲೊತ್ತು ಅದ್ರೊಳಗೆ ಕೂಡಾಕೋದು. ವ್ಯಾಪಾರಸ್ಥರು ಅವ್ರಿಗೆ ಬೇಕಾದ ಒಂದೊಂದು ಕೋಣ, 2 ತಾತರ 1 ತಾತರ ಸೆಟ್ ಮಾಡ್ಕೊಂಡು ಅವ್ರು ರಣಿ ಮಾಡ್ಕೊಂಡು ಮಾರಿ ಬರೋರು. ಒಂದೇ ವಾರ ಅದು ಸುಬ್ರಹ್ಮಣ್ಯ ಜಾತ್ರೆ ಅಂದ್ರೆ ಒಂದೇ ವಾರ ಕೋಣ ವ್ಯಾಪಾರ. ಈಗಲೂ ನಡೀಬಹುದು, ಅದೇನು ನನಗೆ ಈಗೇನು ಸರಿಯಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಯ್ತವೆ, ಈಗ ಹಾಸನ ರೋಡ್ ಅಲ್ಲಿ ಹೋಗೋ, ಈಗೆಲ್ಲ ಟೆಂಪ ತುಂಬತಾರೆ, ಹಾಗೆಲ್ಲ ನಡೆಸಿಕೆ ಹೋಗೋರು. ನೀವೆಷ್ಟು ವರ್ಷ ಜಾತ್ರೆ ಮಾಡಿದ್ರಿ ಧನಿನ್ ಜಾತ್ರೆ? ಧನಿನ್ ಜಾತ್ರೆ ನಮ್ಮಲ್ಲಿ ಇಲ್ಲಿ ಹಾಸನದಲ್ಲಿ ನಡೆಯೋದು ಜನವರಿಲಿ. ನಮಗೆ ಬೇಕಾದಾಗ ಜನವರಿ ಜಾತ್ರೆಲಿ ಹೋಗಿ ದನಗಳು ತರೋರು. ಆಮೇಲೆ ಇನ್ನು ಗಣಶಿ ಸಂತೆ ಅಂತೂ ಅದ್ಭುತವಾಗಿ ನಡೆಯೋದು. ಇಡೀ ಹಾಸನ ಜಿಲ್ಲೆಯಲ್ಲಿ ಗಣಶಿ ಸಂತೆ ಅಂದ್ರೆ ಎಲ್ಲಾ ಕಡೆ ಹಾವೇರಿ ಸಾಗರ ಸಿರ್ಸಿ ಎಲ್ಲ ಬಂದು ಇಲ್ಲಿಂದ ವ್ಯಾಪಾರ ಮಾಡ್ಕೊಂಡು ತಗೋಗೋರು. ಈಗಲೂ ನಡೆಯುತ್ತೆ. ಅಷ್ಟೊಂದು ಎಳ್ಳಿಕಾರ ಜಾತಿ ಇಲ್ಲ ಈಗ, ಹೈನುಗಾರಿಕೆಯಲ್ಲಿ ಬಂದ್ಬಿಟ್ಟು ಎತ್ತುಗಳು ಸಾಕೋದು ಕಡಿಮೆ ಮಾಡ್ಯಾರ ಜನ. ನೀವ್ಯಾಕೆ ನಿಲ್ಲಿಸ್ಬಿಟ್ರಿ? ಅದೇ ಲೇಬರ್ ಪ್ರಾಬ್ಲಮ್. ಒಬ್ಬೊಬ್ರು ಇದ್ರು ಗಂಡ್ಮಕ್ಳು ಓದ್ಕೊಂಡು ಕೆಲ್ಸಕ್ಕೆ ಹೋದ್ರು, ತಂದೆ ತಾಯಿ 60-65 ವರ್ಷ ವಯಸ್ಸಾಗಿದೆ, ಅವ್ರಿಗೆ ಈಗ ಉಳುಮೆ ಮಾಡಕ್ಕೆ ಆಗಲ್ಲ. ಆಮೇಲೆ ಈಗೆಲ್ಲ ಟ್ರ್ಯಾಕ್ಟರ್ಗಳು ಬಂದು, ಇಟಾಚಿ ಬಂದು, JCP ಬಂದು, ಏನೇನೋ ಬಂದು ಆಧುನಿಕ ಬದಲಾದಂಗೆ ಉಳುಮೆಗೆ ಈಗ 1 ಎಕರೆ ಹೊಡಿಯಕಾಗ ಬೆಳಿಗ್ಗೆ ಹೂಡಿರೆ 2:00 to 6:00 or 12 ಗಂಟೆವರೆಗೂ ಹೊಡಿಯೋರು. ಈಗ 1 ಗಂಟೆಗೆ 1 ಎಕರೆ ಬಂದು ಅಲ್ಲಿ ಮನೆ ತಗ ಬಂದಿರ್ತಾರೆ ದುಡ್ಡಿಗೆ. ಹಂಗಾಗಿದೆ. ಆಗ ನಾ ತೋಟ ಉಕ್ಕೆ ಮಾಡಕ್ಕೆ ನಮ್ಮೂರಲ್ಲಿ 5-6 ಕರ್ಕೋಗುವೆ. ಆರ್ಗೆಲ್ಲ 10 ರೂಪಾಯಿ ಕೊಡು ಒಂದ್ ದಿನಕ್ಕೆ. ಬೆಳಿಗ್ಗೆ 7 ಗಂಟೆಗೆ ಬರೋರು ತೋಟಕ್ಕೆ, 11:30 ಉಳುಮೆ ಮಾಡೋರು. ಡೈಲಿ ಬರೋರಲ್ವಾ, ಇದು 2 ಜನಕ್ಕೆ ಕೊಡುತ್ತೆ, ಇದು 3 ಜನಕ್ಕೆ ಕೊಡುತ್ತೆ. ಅವ್ರಿಗೆ 10 ರೂಪಾಯಿ ಕೊಡಿವು, ಬೆಳಿಗ್ಗೆ ತಿಂಡಿ ಕೊಡಿವು, ಮತ್ತೆ ಹೋಗರು. ಈಗ ಯಾರು ಎತ್ಸಾಕ ಬಿಟ್ರು. ನಿಮ್ಮೂರ್ ಭಾಗದಲ್ಲಿ ಜಾಸ್ತಿ ಏನ್ ಬೆಳೆಯೋರು ಹಿಂದಲ್ಲವ? ಅದೇ ಹೇಳಿದ್ದೆ, ಜೋಳ ಬರಗಾಲ ಬಂದಾಗೆಲ್ಲ ಹೈಬ್ರಿಡ್ ಜೋಳ ಅಂತ ಬಂತದು. ಬಿಳಿ ಜೋಳ ಅಲ್ಲ, ಇನ್ನೊಂದು ಹೈಬ್ರಿಡ್ ಅಂತ ಬಂತದು. ಅದೇ ಹೆಚ್ಚು ಕಡಿಮೆ ಬಂದ್ಮೇಲೆ ಜನಗಳು 3 ಹೊತ್ತು ಊಟ ಮಾಡೋದ್ ಕಲ್ತದ್ದು. ಅದಕ್ಕಿಂತ ನಮಗೆ ಕಾಣಂಗೆ ನಮ್ಮೂರಲ್ಲಿ ಬೆಳಿಗ್ಗೆ ತಿಂಡಿ ತಿಂತಿರ್ಲಾಗ ಊಟ ಮಾಡ್ಕೊಂಡು ದನ ಕರು ಹಸು ಆಡು ಕುರಿ ಇಪ್ರಿತ ಸಾಕಿದ್ರು ಕಾಡ ಹತ್ರ ಅಲ್ವಾ. ಬೆಳಗ್ಗೆ 11 ಗಂಟೆಗೆ ಬಿಟ್ರೆ ಸಂಜೆ 6 ಗಂಟೆಗೆ ಬಂದು ಮತ್ತೆ ಅವಕ್ಕೆಲ್ಲ ಒಳಗೆ ಕಟ್ಟಿ ಕೂಡಿ 7:30 ಊಟ ಮಾಡೋರು. ಬೆಳಗ್ಗೆ ಒಂದು ಊಟ, ರಾತ್ರಿ ಒಂದು ಊಟ, ಒಂದು ಊಟ, ಮಧ್ಯಾಹ್ನ ಇಲ್ಲ ಇಲ್ಲ. ಆಮೇಲೆ ಪ್ರತಿದಿನಲೂ ಅನ್ನ ಮಾಡ್ತಿರಲ್ಲ. ನಮಗೆ ಕಾಣಂಗೆ ರಾಮಕೃಷ್ಣಗೌಡರು ಮುಖ್ಯಮಂತ್ರಿ ಆದಾಗ 10 ಕೆಜಿ ಅಕ್ಕಿ ಕೊಟ್ರು ನೋಡಿ. ಆಗ ಎಲ್ಲರ ಮನೆಗೂ ಅಕ್ಕಿ ಸಿಕ್ತು. ಆಗ ಒಂದ್ ಸ್ವಲ್ಪ ಎಲ್ಲರೂ ಅನ್ನ ಉಂಡ್ರು. ಎಲ್ಲರಿಗೂ ಬರೀ ಮುದ್ದೆ ಮುದ್ದೆ ಜಾಸ್ತಿ ಮಾಡೋರು ಅನ್ನ ಮಕ್ಕಳಿಗೆಲ್ಲವ ಅತಿ ಹೆಚ್ಚ ಮಾಡ್ತಿರ್ಲಿಲ್ಲ. ಅನ್ನ ಮತ್ತೆ ಯಾವ್ಯಾವಾಗ ಮಾಡೋರು? ಹಬ್ಬ ಹುಣ್ಣಿಮೆ ಎಲ್ಲ ಮಾಡೋರು, ಚೆನ್ನಾಗಿರೋರೆಲ್ಲ ದಿನ ಉಣ್ಣರು. ಹೈನುಗಾರಿಕೆಯಲ್ಲಿ ಕೊನೆಗೆ ಬಂದ ಮೇಲೆ ಎಲ್ಲರಿಗೂ ದುಡ್ಡು ಸಿಕ್ತು. ಆಗ ಎಲ್ಲರ ಮೇಲೂ ಸೊಸೈಟಿ ಅಕ್ಕಿ ಬೇಡಿಕೆ ಇತ್ತಾಗ. ಈಗ ಸೊಸೈಟಿ ಅಕ್ಕಿ ರೊಟ್ಟಿ ಇಡ್ಲಿ ದೋಸೆಗೆ ಉಪಯೋಗಿಸ್ತಾರೆ. ಎಲ್ಲ ರಾಜ್ಮುಡಿ ಸೋನಾ ಮುಸ್ರಿ ಊಟ ಮಾಡ್ತಾರೆ. ಈಗ ಸ್ವಲ್ಪ ಬದಲಾವಣೆ ಆದ್ರು, ಮಕ್ಕಳೆಲ್ಲ ವಿದ್ಯಾವಂತರಾದ್ರು, ಸಂಪಾದನೆ ಒಂಚೂರು ಪರವಾಗಿಲ್ಲ. ಈಗ ಲೇಬರ್ ಕೆಲ್ಸಕ್ಕೆ ಹೋದ್ರು ಈಗ ಗಂಡಾಳಿಗೆ 700-800 ರೂಪಾಯಿ ಕೂಲಿ ಸಿಗುತ್ತೆ. ಹೆಣ್ಣಾಳು ದಿನಕ್ಕೆ 3 ಟೈಮ್ ಮಾಡಿದ್ರೆ 450 ರೂಪಾಯಿಯಿಂದ 500 ರೂಪಾಯಿ ಕೂಲಿ ಸಿಗುತ್ತೆ. ಎಲ್ಲರೂ ಹಣಕಾಸು ಪ್ರಬಲ ಆದಂಗೆ ಅವರು ಮನೇಲಿ ಊಟ ತಿಂಡಿನೂ ಅಚ್ಚುಕಟ್ಟೆ ಮಾಡ್ತಾರೆ. ಈಗ ಊಟಕ್ಕೆ ಏನು ತೊಂದ್ರೆ ಇಲ್ಲ. ಸೊಸೈಟಿ ಅಕ್ಕಿ ಎಲ್ಲನೂ ಈಗ ಇಡ್ಲಿ ದೋಸೆ ರೊಟ್ಟಿ ಹಾಕಾರೆ ಕಡಿಮೆ ಆಗ್ಯಾರೆ, ಮುದ್ದೆ ಮಾಡೋರು ಕಡಿಮೆ ಆಗ್ಯಾರೆ. ಇಲ್ಲಿ ಹೊಗೆ ಬೆಳೆಯರು ಅಂತ ಅಂದ್ರೆ ವಯಸ್ಸಪ್ಪ ಹಿಂದೆ ಇಲ್ಲಿ ಬೆಳೆಯೋರು. ಅದು ಯಾವಾಗ ಹಿಂದೆ ಅಂತ ಅಂದ್ರೆ ಹಿಂದೆ ಅಂದ್ರೆ 1975 ಆಗ ಬಾವಿ ಇರಲಿಲ್ಲ, ಬೋರ್ವೆಲ್ ಗಳು ನಮ್ಮ ಸುತ್ತಮುತ್ತ ಎಲ್ಲೂರಲ್ಲ. ಬೋರ್ವೆಲ್ ಬಂದದ್ದೇ ಹೆಚ್ಚು ಕಮ್ಮಿ 85 75 ಬೋರ್ವೆಲ್ ಇರಲಿಲ್ಲ, ಓಪನ್ ಬಾವಿ ಇತ್ತು ನಮ್ದೇ. ಆಮೇಲೆ 88-87 ಒಂದ್ ಸ್ವಲ್ಪ ಬೋರ್ವೆಲ್ ಶುರು ಆದ್ವು. ಎಲ್ಲೋ ಊರಿಗೊಬ್ರು ಇಬ್ರು ನಾವು 90 ತೆಗ್ಸಿದ್ವು. ಆಗ ಒಂದೇ ದಿನ ನಮ್ಮೂರಲ್ಲಿ 4 ತೆಗ್ಸಿದ್ವು. ಎಲ್ಲ ನೀರ್ ಬಂದದ್ದು ಬಿಡಿ ಆಗಲ್ಲ. 100-120 ಬೋರ್ವೆಲ್ ಕೊಯಮತ್ತೂರಲ್ಲಿ ಹೋಗಿ ಮೋಟರ್ ತಗೊಂಡ್ಬಂದೆ. ಮೋಟ್ರು ಖರ್ಚಿದ್ದು ಎಲ್ಲ ನೀರ್ ಮೇ ಕರೆಂಟ್ ಇಂದ ಎಲ್ಲ ಸೇರಿ 22,000 ಖರ್ಚಾಯ್ತು 1990 ಮೇ ತಿಂಗಳಲ್ಲಿ. ನನಗೆ ಇನ್ನು ಜ್ಞಾನ ಇದೆ. 120 ಬಾಯಿ ಕೊರ್ಸಿದ್ರೆ ನೀರ್ ಬರೋದು. ಆಗ ಅದಕ್ಕಿಂತ ಮುಂಚೆಗೆ ಏನಾಯ್ತು, ಮುಂಗಾರು ಏನಾರು ಈಗ ಬೆಳೆಯಿರಲ್ಲ ಆಲೂಗಡ್ಡೆ ಅಲ್ವ. ಆಲೂಗಡ್ಡೆ ಕಿತ್ತೆಟ್ಗೆ ಅಷ್ಟೊತ್ತಿಗೆ ಬರೋದೇ ಅದು ಆಗಸ್ಟ್ ಆಗದು ಆಲೂಗಡ್ಡೆ. ಆಮೇಲೆ ಮಳೆಗಾಲ ಕಡಿಮೆ ಆಗುತ್ತೆ ಅಂತ ಏನ್ ಮಾಡಿದ್ರು, ಬೇರೆ ಯಾವ್ದು ಬೆಳೆಯಕ್ ಆಗಲ್ಲ ಅಂತ ಇದು ಕೆಲವ್ರ ಕಡೆ ಎರೆ ಭೂಮಿಗೆಲ್ಲ ಕಡ್ಲೆ ಹಾಕರು, ಅದು ಇಬ್ಬನಿಗೆ ಬರೋದು. ಆಮೇಲೆ ಮೆಂತ್ಯ ಹಾಕರು, ಮೆಂತ್ಯ ಒಂದೇ ಸರಿ ನೀರ್ ಬಿಟ್ರು ಸಾಕು ಕುಟ್ಟಕ್ಕೆ, ಅದಕ್ಕಿಂತ ನೀರ್ ಬೇಕಲ್ಲ. ಆಮೇಲೆ ಇಬ್ಬನಿ ಜೋಳ ಅಂತ ಬರುತ್ತು, ಅದಾಕರು, ಅದಕ್ಕೂ ಮಳೆ ಜಾಸ್ತಿ ಬೇಕಲ್ಲ. ಆಮೇಲೆ ಹೊಗೆಸೊಪ್ಪು ಹಾಕರು, ಹೊಗೆಸೊಪ್ಪು ಎಲ್ಲ ಉಳುಮೆ ಮಾಡಿರೆ. ಆಮೇಲೆ ಇಲ್ಲಿ ಮುಸ್ಲಿಮ್ಸ್ ವ್ಯಾಪಾರ ಮಾಡೋರು, ಗುಣಿ ಲೆಕ್ಕ ಹಾಕರು, ಉದ್ದ ಎಷ್ಟಿದೆ ಈ ತರ ಗುಣಿ ಹಾಕರು, ಹಿಂಗ ಎರಡಡಿ ಹಿಂಗ ಎರಡಡಿ, ಒಂದ್ ಲೈನ್ ಹಿಂಗ್ ಲೆಕ್ಕ ಹಾಕರು, ಒಂದ್ ಲೈನ್ ಈ ತರ ಲೆಕ್ಕ ಹಾಕಿ ಇಷ್ಟು ಗಿಡ ಅಂತ ಲೆಕ್ಕ ಹಾಕರು. ನಾವ್ ಏನಾರು ಅಂದಾಜ್ ಮಾಡ್ತೀವಲ್ಲ, ಹಿಂಗೊಂದ್ 100 ಹಿಂಗೊಂದ್ 100 ಅಂದ್ರಲ್ಲಿ 100x100 ಗುಣಿಸ್ದಂಗೆ ಆ ತರದಲ್ಲಿ ಅವ್ರ ವ್ಯಾಪಾರ ಮಾಡೋರು. ಇಷ್ಟು ಗಿಡ ಇದೆ ಅಂತ ಉಂಡಿ ವ್ಯಾಪಾರ ಮಾಡಿ ದುಡ್ಡು ಕೊಟ್ಟು ಹೋಗಿರೋರು. ಆಮೇಲೆ ಕೆಲವರು ದುಡ್ಡು ಇಲ್ದವರು ಅವ್ರ ಹತ್ರ ಹೋಗಿ ಹಬ್ಬ ಹುಣ್ಣಿಮೇಲೆ ಅಡ್ವಾನ್ಸ್ ಇಸ್ಕೊಂಡ್ಬಂದ್ರವ್ರು, ನಾನು ಹೊಗೆ ಸೊಪ್ಪು ಹಾಕಿದ್ನಿ, ಪಕ್ಷಿ ಹಬ್ಬಕ್ಕೆ ದುಡ್ಡು ಕೊಡಿ, ದೀಪಾವಳಿ ಹಬ್ಬಕ್ಕೆ ದುಡ್ಡು ಕೊಡಿ, ಏನ ಮದುವೆ ಮಾಡ್ತಾ ಇದ್ವಿ ಒಂದ್ ಸ್ವಲ್ಪ ದುಡ್ಡು ಕೊಡಿ ಅಂತ. ಹಾಸನದಲ್ಲಿ ಪೀರ್ ಬಿಡಿ ಸಾಹೇಬ್ರು ಬುದ್ದಿನ್ ಸಾಹೇಬ್ರು ಅಂತ ನಾಟಿ ಬಿಡಿ ಮಾಡೋರು. ಅವರು ಇವತ್ತಕ್ಕೆ ಹೋಗಿ 5,000 1,000 2,000 ಅವತ್ತಿಂದ 5,000 ಅಂದ್ರೆ ಇವತ್ತು 5,00,000 ಬಿಡಿ. ಆಗ 5,000 ರೂಪಾಯಿ ಇಸ್ಕೊಂಡ್ಬಂದು ಅವ್ರಿಗೆ ಹೊಗೆ ಸೊಪ್ಪು ಕೊಡೋರು, ಏನೋ ಒಂದು ಅಡ್ಜಸ್ಟ್ ವ್ಯಾಪಾರಸ್ಥರಿಗೂ ಅವ್ರಿಗೆ. ಇವೆಲ್ಲ ಮಾಡಿ ಬೆಳೆದು ಕೊನೆಗೆ ಯಾವಾಗ 1988 ಬಾವಿಗಳು ಜಾಸ್ತಿ ಆದವು, ಆಗ ಊರಿಗೆ 10 ಬಾವಿ ಆದವು. ಪಕ್ಕದವರು ಒಂದೊಂದು ದಿನ ಎಮರ್ಜೆನ್ಸಿ ಮಳೆ ಹೋದ್ರೆ ನೀರು ಕೊಡಿ ಇಷ್ಟು ಕೊಡ್ತೀನಿ ಅಂತ ಏನೋ ಅವ್ರ ಅವರ ಅಂಡರ್ಸ್ಟ್ಯಾಂಡ್ ಮೇಲೆ ಬೆಳ್ಕನ್ನರು. ಈಗ ಬಾವಿಲ್ದು ಮನೆ ಇಲ್ಲ, ಒಂದು ಇರೋನೆ ಕಡಿಮೆ ರೈತ, 2 ತಾಳಿ 3 ತಾಳಿ ಹೋಗಿರೋ ವೇಳೆ ಲಕ್ಕಲ್ಲ, ಒಂದು ಎಕರೆಗೆ ಒಂದು ಬಾವಿ ಬೇಕು. ಈಗಿಂದ ಕರೆಂಟ್ ಇಲ್ಲ, 24 hours ಕರೆಂಟು. ಈಗ ಹಗಲೊತ್ತು 4 ರಾತ್ರಿ 3, ಅದ್ರಲ್ಲಿ 2 ಶಿಫ್ಟ್ ಆಗುತ್ತೆ, ಲಿಫ್ಟ್ ಆಗುತ್ತೆ, ಏನೋ ಅಲ್ಲಿ ಓವರ್ಲೋಡ್ ಆಗುತ್ತೆ. ಆಗ ರಾತ್ರಿ ಎಲ್ಲ ಹೋಗಿ ನೀರು ಬಿಡಕ್ಕೆ ಬೆಳಗೂ ಕೊಡೋರಲ್ಲ. ಲಾಟಿನ್ ಈಗಲೂ ಇದೆ ನಮ್ಮ ಮನೇಲಿ, ಲಾಟಿನ್ ಕಚ್ಕೊಂಡು ಅಲ್ಲಿ ಒಂದಡಿ ನಡಿವು, ಅದಕ್ಕೆ ನೆಟ್ಕೆ ನೀವು ಹಂಗೆ ಬದಿನಲ್ಲಿ ಒಂದು ರಗ್ಗು ಬೆರೆಸಿಟ್ಟಿರೋವಲ್ಲ ಮಲಿಕೆನು, ಕೆಳಗೊಬ್ಬ ಮಲಿಕೆ ನಾನು, ಮೇಲಿಂದ ನೀರ್ ಬಿಟ್ಟಿಗೆ ಅವನು ಅಲ್ಲಿ ನೋಡೋ ನಿನ್ ಕೈ ಹಾಕೊಂಡು ಬಂದಿದೆ ಅಂತ. ಆಗ ಅವನ್ ಕೂಗನು, ಈಗ ನಂಗೆ ಮೊಬೈಲ್ ಅಲ್ವಲ್ಲ, ಮೊಬೈಲ್ ಆದ್ರೆ ಫೋನ್ ಮಾಡೋರು, ನೀರ್ ಬಂತು ಇದ್ ಕೊಟ್ಟು ಇದ್ ಕೊಟ್ಟು ಅಂತ. ಹಂಗೆ ಏನೇನ ಕಷ್ಟಪಟ್ಟು ಬೆಳೆದು ಈಗೆಲ್ಲ ರಾತ್ರಿ ಹೊತ್ತು ಬಿಡ್ತಾ ಇಲ್ಲ ಬಿಡಿ, ಎಲ್ಲ ಜನ ಬದಲಾವದಂಗೆ ಹಗಲೊತ್ತು ಏನ್ ಕರೆಂಟ್ ಕೊಡ್ತಾರೆ ಬಿಟ್ಟು ಬರ್ತಾರೆ, ನೈಟ್ ಜೆಟ್ ಡ್ರಿಪ್ ನ ಹಾಕಿ ಬಂದಿರ್ತಾರೆ, ಎಷ್ಟು ನೆನೆಯುತ್ತೆ ನೆನೆಯುತ್ತೆ ಮತ್ ಬೆಳಿಗ್ಗೆ ಬದಲಾಸ್ತಾರೆ. ಜನ ಸುಖವಾಗ್ಯವ್ರೆ, ಹಿಂದೆಲ್ಲ ಕೆಲವು ಹೋಟ್ಲಿಗೆ ಗೊತ್ತಿರಲಿಲ್ಲ, ಈಗೆಲ್ಲ ಬೀಗ್ರ ಊಟ ಮಾಡಿದ್ರೆ 5 ಬೇಕು ಅಂತಾರೆ, ಬರ್ತ್ಡೇ ಮಾಡ್ಬೇಕು ಅಂದ್ರೆ 1,00,000 ಬೇಕು ಅಂತಾರೆ, ಹುಟ್ಟಿ ಹಬ್ಬ ಮಾಡ್ಬೇಕು ಅಂದ್ರೆ 5 ಕೇಕ್ ಬೇಕು ಅಂತಾರೆ. ಈಗ ದುಡ್ಡು ದುಡಿತಾರೆ, ದುಡ್ಡು ಚೆನ್ನಾಗಿ ಕಂಟಿನ್ಯೂ ಮಾಡ್ತಾರೆ. ಹೊಗೆ ಹಾಕ್ತಿದ್ರು ಅಂತ ಅಂದ್ರಲ್ಲ, ಎಷ್ಟೆಷ್ಟು ಚಕ್ರಿಗೆ ಹಾಕರು? ಹಾಕರು ಅವ್ರು ಆಲೂಗಡ್ಡೆ ಹಾಕಿದ್ದೇವಕ್ಕೆಲ್ಲ ಹೊಗೆ ಸೊಪ್ಪು ಹಾಕರು. ರಾಗಿ ಜೋಳ ಹಚ್ಚೋಕ್ ಹೊಗೆ ಸೊಪ್ಪು ಹಾಕಕ್ ಆತರಲ್ಲ, ಯಾಕಂದ್ರೆ ಅಚ್ಚುಕಟ್ಟಾಗಿರ್ಬೇಕು ಹೊಗೆ ಸೊಪ್ಪು ಹಾಕಕ್ಕೆ. ಆ ಒಂಚೂರು ಹುಲ್ಲುರ್ಬಾರ್ದು, ಆಮೇಲೆ ಆ ಹೊಗೆ ಸೊಪ್ಪಿನ ಇದಕ್ಕೆ ಹುಲ್ಲು ಹತ್ತಿರ್ನಲ್ಲ, ಅಲ್ಲಿ ಒಂದ್ 20 ಕುಂಟೆ 30 ಕುಂಟೆ ಜಾಸ್ತಿ ಜಮೀನು 2 ಎಕರೆಗೂ ಹಾಕನು. ಹಾಕ್ಬಿಟ್ಟು ಅದ್ ಹಚ್ಕೊಂಡು ಆ ಕಡೆ ಈ ಕಡೆ ಉಳ್ಮೆ ಅರ್ಥ ಹೊಡಿಯರಾಗ ಎತ್ನಲ್ಲಿ ಹೊಡೆದು ಒಂಚೂರು ಎಬ್ಬಿಟ್ರು ಇನ್ ಮುಗಿತು ಅದ್ ಕೆಲಸ ಹೋಗಂಗಿಲ್ಲ. ಆಮೇಲೆ ಒಂದ್ ಸ್ವಲ್ಪ ಗಿಡ ಒಂದ್ 2 ಅಡಿ ಹತ್ರ ಬಂದಾಗ ಹುಡಿ ಮುರಿಯರು, ಜಾಸ್ತಿ ಬೆಳೆಯೋದ್ ಬೇಡ ಅಂತವ ಕೈಲಿ ಹೋಗಿ ಬೆಳಗ್ಗೆ ಹೊತ್ತು ಜಿಗಿಟ್ಟು ಬರೋರು. ಹಂಗ್ ಬೆಳೆದ ಅದ ಮಾರರು. ಅದು ಇಬ್ಬನಿಲೆ ಬತ್ತಿತ್ತು ಅಂತ ಅಂದ್ರಿ? ಹಾ, ಇಬ್ಬನಿಲೆ ಬತ್ತಿತ್ತು. ನೀರ್ ಬಿಡಂಗಿಲ್ಲ, ಅದಕ್ಕೆ ನಾಟಿ ಮಾಡಕ್ಕೆ ನೀರು, ಒಂಚೂರು ಅರ್ಥ ಹೊಡಿಯಕ್ ನೀರು ಅಷ್ಟೇ. ನೀರ್ ಬಂದಷ್ಟು ಲಾಸು. ಬೇಸಿಗೆಲ್ಲ ಏನಾರ ಮಳೆ ಬಂದ್ರೆ ಅದ್ರ ಘಾಟು ವಾಸನೆ ಹೋಗೋದು. ಅದು ಇಬ್ಬನಿಲ್ ಬೆಳೆಯೋದು, ಮಳೆ ಇಲ್ದಲೆ ಬೆಳೆಯಂತ ಬೆಳೆಯೋದು. ಈಗ ನಂಗೆ ಆಗ್ಲು ಬೇಸರ ಹೊಗೆ ಸೊಪ್ಪ ಇಲ್ಲಿ ಬೇಸ್ತಿರ್ಲಿಲ್ಲ. ಅದು ಬೆಟ್ಟಪುರ ಅರ್ಕೋಡು ಅಲ್ಲೆಲ್ಲ ಮಾಡ್ತಾರೆ. ಈಗ ಮುಂಗಾರು ಬೆಳಿತಾರೆ ಅವರು. ನಮ್ ಕಡೆ ಹಿಂಗಾರು ಅಂದ್ರೆ 25 ವರ್ಷದ ಕತೆ ನಾನು ಹೇಳ್ತಾ ಇರೋದು. ಈಗಿಲ್ಲ ಬಿಡಿ ಬೆಳಿತಲ್ಲ. ಈಗೆಲ್ಲ ಅತ್ಯಂತ ಬೇಗ ದುಡ್ಡು ಮಾಡೋ ಬೆಳಿತಾರಲ್ಲ. 90 ಕಲಿಗೆಡ್ ಬರುತ್ತೆ, ಆಮೇಲೆ 90 ಈರುಳ್ಳಿ ಬರುತ್ತೆ, ಆಮೇಲೆ ಸಾಂಬಾರ್ ಸೊಪ್ಪು ಹಾಕಿರೋ 45 ಸಾಂಬಾರ್ ಸೊಪ್ಪು ಬರುತ್ತೆ. ಏನೇನ ಈಗ ಜಲ್ದಿ ಬರ ಅಂತ ಬೆಳೆಯಬೇಕು, ಜಲ್ದಿ ದುಡ್ಡು ಸಿಗ್ಬೇಕು ಜನಕ್ಕೆ. ಲಾಂಗ್ ಟೈಮ್ ಕಾಯಿಲ್ಲ. ಆಗೆಲ್ಲ ಕಬ್ಬು ಬೆಳೆದು ಕಬ್ಬು 1 ವರ್ಷ ಬೇಕಾಯ್ತು. ಆಮೇಲೆ ಗಾಣದವರು ಭಾರಿ ಹಿಂಸೆ ಆಗದಾಗ ಆ ಮಂದಿಗೆರೆ ಅಲ್ಲೆಲ್ಲ ಹೋಗಿ ಕರ್ಕ ಬರ್ಬೇಕಾಯ್ತು. ಚಂದ್ರಪಂಡದಳ್ಳಿಯರು ಅವ್ರದ್ದು ಎತ್ತದ ಗಾಣ ಸರಿ ಇರ್ತಲ್ಲ, ಗಾಣದ್ದು ತೂತ್ ಬಿದ್ದಿರೋವು, ಅವಕ್ಕೆಲ್ಲ ರಿಪೇರಿ ಮಾಡಿಸ್ಕೊಂಡು ಆಳ್ ಬೇರೆ ಕದ್ದೋಗಿರೋರು. ಕೊನೆಗೆ ಏನಾಯ್ತು, ಭದ್ರಾವತಿಯರು ಬೆಲ್ಲ ತಯಾರು ಮಾಡೋರು ಬಂದ್ರು, ಅವ್ರಿಗೆ ಕೊಡಿವು 10 ಲೆಕ್ಕದಲ್ಲಿ. ಅವ್ರು ಬಂದು ಕಟಿಂಗ್ ಮಾಡ್ಕೊಂಡು ಲಾರಿಲ್ ತಾಳಿ ನಾವು ಅದ್ರ ಜೊತೆಲಿ ಹೋಗಿ ಆ ವೇ ಬಿಡಿದಿರ್ಲಿಲ್ಲ, ಅರ್ಶಿಕೆರಲ್ಲಿ ವೇ ಬಿಡಿಜಿತ್ತು, ಅಲ್ಲಿ ತೂಕ ನೋಡ್ಕೊಂಡು ಬಂದ್ರೆ ಆಮೇಲೆ ದುಡ್ಡು ಕೊಡೋರು. ನಿಮ್ ಕಾಲದಲ್ಲಿ ನೀರಾವರಿ ಮಾಡ್ಕೊಂಡೆ ಅಂತ ಅಂದ್ರಿ, ನೀರಾವರಿ ಮಾಡ್ಕೊಂಡ್ಮೇಲೆ ಏನೇನ್ ಬೆಳೆಯಕ್ ಪ್ರಾರಂಭ ಮಾಡಿದ್ರಿ? ಅದೇ ಮೇನ್ ಆಗಿ ಆಲೂಗಡ್ಡೆ. ಆಲೂಗಡ್ಡೆ ಹಾಕಿದ್ ಭಯ ಇಲ್ದಂಗ ಆತು. ಅವಾಗ ಮಳೆ ಹೋತು ಅದೋತು, ನೀವು ಮಳೆ ಹೋದಾಗ ಏನಾಯ್ತು, ಈಗ ಏನಂಗ್ ಡ್ರಿಪ್ ಇರ್ನಲ್ಲ ಪೈಪ್ ಇರ್ನಲ್ಲ, ಹಿಂಗ ಕಾಲ್ವೆಲ್ ಬಿಡಿವು ಬೆಳಕ ನೀವು. ಕೊನೆಗೆ ಎಲ್ಲ PVC ಪೈಪ್ ಇವೆಲ್ಲ ಡ್ರಿಪ್ ಸರ್ಕಾರದಿಂದ ಎಲ್ಲ ಪೈಪ್ ಈಪ್ ಎಲ್ಲ ಕೊಟ್ರು. ಈಗ ಏನೇನು ಬಂದ ಬಿಡಿ, ತರಾವರ ಬಂದವ ಇರಿಗೇಷನ್ ಅಲ್ಲಿ. ಆಗ ಏನು ಇಲ್ಲ, ಮೇನ್ ಆಲೂಗಡ್ಡೆ ಚಿಕ್ಕಬಳ್ಳಾಪುರದಿಂದ ತರೋರು. ಪಂಜಾಬಿಂದ ಇರ್ನಲ್ಲ ಬೀಜ, ಚಿಕ್ಕಬಳ್ಳಾಪುರದಲ್ಲಿ ಬೆಳೆದದ್ದ ತಂದು ಇಲ್ಲಿ ಮಾರಿ ಹೋಗಿ ತರೋರು ಕೆಲವರು, ಇಲ್ಲ ಅಂದ್ರೆ ಹೋಗೋರ್ ಕೈಲಿ ದುಡ್ಡು ಕೊಡೋರು. ಆಗೆಲ್ಲ ಕಡಿಮೆ ಅಲ್ವಾ, ಹಾಕಿ ಬೆಳೆಯೋರು. ಮತ್ ಬೆಂಗಳೂರು ಮಾರ್ಕೆಟ್ ಗೆ ಹೋಗ್ಬೇಕಾಯ್ತು ಮಾರಕ ಯಶವಂತಪುರಕ್ಕೆ. ಈಗ ಹಂಗೆಲ್ಲ ಇಲ್ಲಿ ಹಾಸನದಲ್ಲ ಪರ್ಚೇಸ್ ಮಾಡ್ಕೋಬಹುದು ಬೀಜವ. ಬೀಜ ಕೊಟ್ಟರೆ ಬೆಳೆದಾಗ ಅವರೇ ತುಂಬಿಕೆ ಹೋಗ್ತಾರೆ. ಆಮೇಲೆ ಬೀಜನು ಕಡ ಕೊಡ್ತಾರೆ ಕೆಲವ್ರು ನೆಮ್ಕೆ ಇರೋರಿಗೆ, ಕೆಲವ್ರು ದುಡ್ಡು ಇರೋರು ಕ್ಯಾಶ ತಗೋಬರ್ತಾರೆ. ಕಡ ಕೊಟ್ರೆ ಒಂದ್ ಕ್ವಿಂಟಾಲ್ 200-300 ರೂಪಾಯಿ ರೇಟ್ ಜಾಸ್ತಿ ಮಾಡಿರ್ತಾರೆ. ಬೆಳೆ ಏನಾರು ಹೋದ್ರೆ ಹೋಲಿ ಈಗ ಬೇಡಿ ಮುಂದೆ ಸರಿ ಕೊಡಿ, ಇಲ್ಲ ಜ್ವಾಳ ಮಾರ್ಯಾರು ಕೊಡಿ ಅಂತ. ರೈತರಿಗೂ ವ್ಯಾಪಾರಸ್ಥರಿಗೂ ಅಡ್ಜಸ್ಟ್ಮೆಂಟ್ ಅದು. ಇಲ್ಲೇ ವ್ಯಾಪಾರ ಮಾಡೋರವ್ರೆ, ಇಲ್ಲ ಅಂದ್ರೆ ಬಾಂಬೆಗೆ ಹೋಗ್ಬೋದು, ಮಡ್ರಾಸ್ಗೆ ಹೋಗ್ಬೋದು, ಚೆನ್ನೈ ಮಾರ್ಕೆಟ್ಗೆ ಹೋಗ್ಬೋದು. ಹೋಗಿದೀವಿ ಹಿಂದೆಲ್ಲ ನಾವು ಬಾಂಬೆಗೂ ಹೋಗಿದೀವಿ ಆಲೂಗಡ್ಡೆ ಹಾಕೊಂಡು, ಸೊಲ್ಲಾಪುರಕ್ಕೆ ಹೋಗಿದೀವಿ, ಬೆಳಗಾವಿಗೆ ಹೋಗಿದೀವಿ, ಚೆನ್ನೈಗಂತೂ ಬಿಡಿ ನೀರಳ ದಾರಿ ಆಯ್ತು ನಮ್ಗೆ. ರಾತ್ರಿ 10 ಗಂಟೆಗೆ ಹತ್ತಿರ ಬೆಳಗಿನ ಜಾವ ಕೊಯಂಬೀಡು ಮಾರ್ಕೆಟ್ ಅಲ್ಲೇ ಇರು, ಅಲ್ಲೆಲ್ಲ ಮಾರ್ಕೆಟ್ನವರು ಪರಿಚಯ ಇದ್ರು. ಈಗಲೂ ಆಲೂಗಡ್ಡೆ ಬೆಳಿತಾರ? ಈಗಲೂ ಬೆಳಿತೀವಿ. ಈಗ ತಗೊಂಡಿದ್ದು ಹಾಕೋಣ ಅಂತ ಹಿಂಗಾರಲ್ಲಿ ವರ್ಷ. ಈಗ ಮಳೆ ಜಾಸ್ತಿ ಆಗಿ ಬಿಡು ಕೊಡ್ನಲ್ಲ, ಭೂಮಿ ಎಲ್ಲ ಹುಲ್ಲು ಸೊಪ್ಪು ಹೋಗ್ತೇವೆ. ಅದರಿಂದ ತಂದದ್ದ ಬೇರೆಯವ್ರಿಗೆ ಮಾರಿರು. ಕೆಲವರು ನನ್ನ ತಮ್ಮ ಎಲ್ಲ ಹಾಕಿವ್ ಚೆನ್ನಾಗಿವೆ, ಬೆಳೆ ಚೆನ್ನಾಗಿದೆ. ರೇಟ್ ಏನಾಗುತ್ತೆ ನೋಡ್ಬೇಕು ಮುಂದೆ ಬರೋ ರೇಟ್. ತೆಂಗಿನ ಗಿಡ ಎಷ್ಟವೇ? ತೆಂಗಿನ ಗಿಡ ಒಟ್ಟು ನಮ್ಮ 600ದ್ದು, ಅದ್ರಲ್ಲೆಲ್ಲ 100-150 ಈಗ ಒಂದೆಲ್ಲ 75-75 ಹಾಕಿದೀವಿ. 200-200 ಇದೆ ಒಟ್ಟು. ಕೊಪ್ಪರಿ ಹಾಕ್ತಿವಿ. ಕಾಯಿ ಮರಕ್ಕಲ್ಲ? ಕಾಯಿ ಇಲ್ಲ, ಕಾಯಿ ಮರದ್ ಬಿಟ್ಟಲ್ಲ ಒಂದ್ 25 ವರ್ಷ ಆತು. ಕೊಪ್ಪರಿ ಅಂದ್ರೆ ಒಟ್ಟಿ ದುಡ್ಡು ಸಿಗುತ್ತೆ. ಒಂದೊಂದ್ಸರಿ ಮಾರಿ 50,000 1 ಲಕ್ಷ, ಆಗ ಒಟ್ಟಿಗಿದ್ದಾಗ 1 ಲಕ್ಷಗಟ್ಟಲೆ ಸಿಗೋದು. ಈ ಡಿವೈಡ್ ಆಯ್ದಿವಲ್ಲ, 2-2.5 ಸಾವಿರ ಒಂದೊಂದ್ಸರಿ ಬರ್ತವೆ 3 ತಿಂಗಳಿಗೆ. ಈ ಮೊನ್ನೆ ಒಂದು 2.5 ಸಾವಿರದ್ದು 18,000 ರೂಪಾಯಿ ಕೊಟ್ಟಿದ್ದೆ, ಒಂದ್ 55,000 ಆಯ್ತು. ಹಂಗೆ ಮತ್ತಿನ್ 3 ತಿಂಗಳು ಬಿಟ್ರು ಮತ್ತೊಂದ್ 2 ಸಾವಿರ ಬರ್ತವೆ. ಬರ್ತಾ ಇರ್ತ ಅಂತಂತವಾಗಿ ಆ ದುಡ್ಡೆ ಇನ್ ಮತ್ ಬರೋವರೆಗೂ ಮೇಂಟೈನ್ ಮಾಡ್ಕೋತೀವಿ. ಹಾಗಂದ್ರೆ ಹೈನುಗಾರಿಕೆ ಇರ್ನಲ್ಲ, ಕೆಲವರಿಗೆ ಕಾಯಿನೆ ಮಾರ್ಬೇಕಾಯ್ತು, ಸಂತಿಗೋಗಿ ಅದೇ ದುಡ್ಡಲ್ಲಿ ದವಸ ಏನೇನ ತರಬೇಕಾಯ್ತು. ಈಗ ಒಂದ್ ಸ್ವಲ್ಪ ರೈತರಿಗೆ ಹೈನುಗಾರಿಕೆಲ್ದು 15 ದಿನಕ್ಕೊಂದ್ಸರಿ 5,000, 10,000, 15,000, 20,000 ಬರುತ್ತೆ. ಅದ್ ಮಕ್ಳಿಗೆ ಓದ್ಸಕ್ಕೆ, ಅದ್ರೊಳಗೆ ಇವ್ ಸರ್ಕಾರದಿಂದ ಕೆಲವು ಸವಲತ್ತು ಸಿಗ್ತವೆ. ಗೋಲ್ಡನ್ ಪೆನ್ಷನ್ ಅದು ಇದು ಇದೇ ಅಲ್ಲ ಸರ್ಕಾರದ, ಅದೆಲ್ಲ ಉಪಯೋಗಿಸ್ಕೋತಾರೆ ಕೆಲವರು. ಅದ್ರಲ್ಲಿ ಕೆಲವರು ದುಶ್ಚಟ ಕಲ್ತಿರ್ತಾರೆ, ಆವ್ 2,000 ಜೊತೆ ಇನ್ನು 2,000 ತಗೋಯ್ ದುಶ್ಚಟ ಬಲಿ ಆಗ್ಯಾರೆ ಅವ್ರವ್ರಿಗೆ ಬಿಟ್ಟಿದ್ದು. ಕೃಷಿ ಮಾಡ್ಕೊಂಡೆ ಮಕ್ಕಳನ್ನೆಲ್ಲ ಬೆಳೆಸಿ ಓದಿಸಿ ಮಾಡಿದ್ರೆ? ಇಬ್ರು ಹೆಣ್ಮಕ್ಳು ಇಲ್ಲೇ ಹಳ್ಳಿಲೆ ಗ್ರಾಮೀಣ ಪ್ರದೇಶದಲ್ಲಿ SSLC ವರೆಗೆ ಓದಿರು, PUC ಎಲ್ಲಾನು ಹಾಸನದಲ್ಲಿ ಓದಿದ್ರು. ಇಂಜಿನಿಯರಿಂಗ್ ಒಬ್ಳಿಗೆ ಮೈಸೂರಲ್ಲಿ ಸಿಕ್ತು, ಒಬ್ಳು ಹಾಸನದಲ್ಲಿ ಓದಿದ್ರು. ಇಬ್ರು ಅಳಿದಿರು ಇಲ್ಲೇ ಲೋಕಲ್ನರೇ, ಅವರು ತಂದೆ ತಾಯಿ ಎಲ್ಲ ಹಾಸನದಲ್ಲೇ. ಅವ್ರೆ ಅಳಿದಿರು ಮಾತ್ರ ಬೆಂಗಳೂರಲ್ಲಿ, ಅವ್ರೆ ಅವ್ರ ಪಾಡಿಗೆ ಅವ್ರೆ. ನಾವು ಟೈಮ್ ಇಲ್ದಾಗ ಒಂದೊಂದ್ಸರಿ ಹೋಗಿ ಒಂದ್ 15 ದಿನ 8 ದಿನ ಇದ್ದು ಬರ್ತೀವಿ. ಒಟ್ಟಿಗೆ ಸುಖವಾಗಿದ್ದರೆ ಕೃಷಿ ಮಾಡ್ಕೊಂಡು. ನನಗೆ ಇದುವರೆಗೂ ಕೃಷಿ ಬೇಜಾರಾಗಿಲ್ಲ. ಒಂದಿನ ಎರಡು ದಿನ ಬೇಜಾರಾಗುತ್ತೆ, ನಾನು ಏಳು ಟೈಮ್ ಬ್ಯಾಸಾಯ ಬರ್ದೇ ಇದ್ರೆ ಹಾಳು ಬರ್ದಿನ ಥೋ ಇದು ಯಾರಪ್ಪ ಇದು ನಮ್ಗೆ ಅನ್ಸುತ್ತೆ. ಬಂದ್ ಕೆಲಸ ಆತದಂಗೆ ಮತ್ತೆಲ್ಲ ಖುಷಿ ಆತೀವಿ ಅಂತೀವಿ. ಬೆಳಿಗ್ಗೆ ಆರೂವರೆಗೆ ಹೇಳ್ತೀನಿ, ಆರು ಗಂಟೆಗೆ ಹಚ್ಚಕ್ಕಾಗತ್ತೆ ಬಾತ್ರೂಮ್ಗೆ ಹೋಗ್ಬಿಟ್ಟು ಗಳಿಗೆ ಆಚೆಗೆ ಹೋಗಿಬಿಟ್ಟು ನಾನು ಹೆಂಡತಿ ಇಲ್ಲಿ ವಾಕ್ ಮಾಡ್ತಾರೆ, ನಾನು ಹಂಗೆ ತೋಟದ ಬೈಕ್ ತಗೋ ಹೋಗ್ತೀನಿ. ಅಲ್ಲಿ ತೋಟದಲ್ಲಿ ಕಾಯಿ ಬಿದ್ದಿರ್ತವೆ, ಒಂದ ಎರಡ ಮೂರ ಎಷ್ಟ ತಗೋಯಿರ್ತೀನಿ ಒಂದ್ ಚೀಲ. ಅದಕ್ಕೆ ಹಾಕಿಯನ್ನು ಒಂದ್ ಮೂರ್ನಾಲ್ಕು ಸೋಗೆ ಬಿದ್ದಿರ್ತವೆ, ಕುಡುಗೋಲ್ ತಗೋಯಿರ್ತೀನಿ. ಆ ಕಡ್ದು ಸೋಗೆ ಒಂದ್ ಕಡಿಕೆ ಮೊಟ್ಟೆ ಒಂದ್ ಕಡಿಕೆ ಹಾಕೊಂಡು ಮತ್ ಬತ್ತೀನಿ. ಇನ್ನೊಂದು ಒಂದ 75 ಅಲ್ಲಿ ಬತ್ತೀನಿ. ಅಲ್ಲೊಂದ್ ಮೂರು ಎರಡು ಬಿದ್ದೇ ಇರ್ತದೆ ಸೋಗೆ ಪುರಮಳೆ. ಆ ಒಂದ್ ಕಡಿಕೆ ಮೊಟ್ಟೆ ಒಂದ್ ಕಡಿಕೆ ಸೋಗೆ ಒಂದ್ ಕಡಿಕೆ ಹಾಕಿ 7:30 ತಕ್ಕ ಬತ್ತೀನಿ. ಇಲ್ಲೊಂದ್ ಅಂಗಡಿ ಇದೆ, ಒಂದ್ ಅರ್ಧ ಗಂಟೆ ನ್ಯೂಸ್ ನೋಡ್ಕೆತೀನಿ. ಜನ ಗೊತ್ತಾಗತ್ತಲ್ಲ ಊರೊಳಗೆ ಏನಾಯ್ತು ಎಂತಾಯ್ತು, ಯಾರು ಸತ್ತೋದ್ರು ಯಾರು ಬದುಕಿರು ಮಾತಾಡ್ತಾರೆ. ಬಂದಷ್ಟೊತ್ತಿಗೆ ಒಂದ್ಚೂರು ಕಾಫಿ ಕುಡಿತೀವಿ, ಶುಗರ್ಲೆಸ್. ಆಮೇಲೆ ಇನ್ನೇನು ಸ್ನಾನ ಮಾಡೋರಾದ್ರೆ ಮಾಡ್ತೀವಿ, ನಾವೇನು ಡೈಲಿ ಮಾಡಲ್ಲ. ಎಲ್ಲಾರು ಹೋಗಾರ ಡೈಲಿ ಮಾಡ್ತೀನಿ, ಸೋಮವಾರ ಶುಕ್ರವಾರ ಅಂತೂ ಮಾಡ್ತೀವಿ. ಅದ್ರೊಳಗೆ ಮಧ್ಯದಲ್ಲಿ ಆಸನ ಮದುವೆ ಬೀರೂಟ ಯಾವಾರು ಇರ್ತಾವಲ್ಲ ಅಂತದೇ ಸ್ನಾನ ಮಾಡ್ಕೊಂಡು ಧೈರ್ಯ ಮಾಡ್ಕೊಂಡು ಹೋಗಿ ಮದುವೆ ಮುಗಿಸ್ಕೊಂಡು ಬರ್ತೀವಿ. ಒಟ್ಟಿಗೆ ಕೃಷಿ ಮಾಡ್ಕೊಂಡು ಸುಖವಾಗಿದ್ದೀರಿ? ಹಂಗೇನು ಕೃಷಿಲಿ ಇದುವರೆಗೂ ಬೇಜಾರಾಗಿಲ್ಲ. ಈಗ ಸತ್ಯನಾರಾಯಣ ಅವರು ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದ್ರೆ ನಿಮ್ ಫೋನ್ ನಂಬರ್ ಹೇಳ್ತೀರಾ? 9908004050. ಇನ್ನೊಂದ್ಸರಿ ಹೇಳಿ. 9908004050. ಒಳ್ಳೆದು ಸತ್ಯನಾರಾಯಣ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಬದುಕಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಬಸವಘಟ್ಟದ ಕೃಷಿಕ ಬಿಎನ್ ಸತ್ಯನಾರಾಯಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎರೆಗೊಬ್ಬರ ತಯಾರಿಸುವ ವಿಧಾನ ಕುರಿತಂತಹ ವಿಚಾರಗಳನ್ನು ನೋಡೋಣ. ಎರೆಹುಳುಗಳಿಂದ ತಯಾರಿಸುವ ಗೊಬ್ಬರವೇ ಎರೆಗೊಬ್ಬರ. ಇದನ್ನ ಮಾಡುವ ವಿಧಾನದತ್ತ ಗಮನಹರಿಸೋದಾದರೆ, ಮೊಟ್ಟ ಮೊದಲು ಎರೆಗೊಬ್ಬರವನ್ನ ಉತ್ಪಾದಿಸಲು ಬೇಕಾಗುವ ಮೂಲ ವಸ್ತುಗಳನ್ನು ಮುಂದಾಗಿ ಸಂಗ್ರಹಿಸಿ ಇಟ್ಟುಕೊಳ್ಬೇಕು. ಆ ವಸ್ತುಗಳು ಯಾವುವು ಅಂತಂದ್ರೆ, ಒಣಗಿದ ತ್ಯಾಜ್ಯ ವಸ್ತುಗಳಾದ ಹುಲ್ಲು, ತೆಂಗಿನ ಗರಿ, ಅಡಿಕೆ ಗರಿ, ಸೊಪ್ಪು, ಜೋಳದ ಸಿಪ್ಪೆ, ಕಬ್ಬಿನ ನೀರನ್ನ ಹಿಂಡಿದ ಮೇಲೆ ಸಿಗುವ ದಂಡು, ದವಸ ಧಾನ್ಯಗಳನ್ನು ಬೆಳೆದ ನಂತರ ಉಳಿಯುವ ಒಣಗಿದ ಪದಾರ್ಥಗಳು, ಗ್ಯಾಸ್ ಗೊಬ್ಬರದಿಂದ ದೊರೆಯುವ ಹುಡಿಗೊಬ್ಬರ ಮುಂತಾದವು, ಕಾಗದ, ರಟ್ಟು ಮುಂತಾದ ವಸ್ತುಗಳು ಒಂದೆರಡು ಸಲ ನೀರಿನಲ್ಲಿ ತೊಳೆದು ಬಳಕೆಯನ್ನ ಮಾಡಿಕೊಳ್ಳಬಹುದು. ತ್ಯಾಜ್ಯ ವಸ್ತುಗಳನ್ನ ಉಪಯೋಗಿಸುವ ಮೊದಲು ಅದರಲ್ಲಿರುವ ಕಲ್ಲು, ಪ್ಲಾಸ್ಟಿಕ್, ಗಾಜಿನ ಚೂರುಗಳು ಹಾಗೂ ಇನ್ನಿತರ ಕರಗದಂತಹ ವಸ್ತುಗಳನ್ನ ಹೊರತೆಗೆಯಬೇಕು. ಗೊಬ್ಬರದ ಹುಳು ಇನ್ನಿತರ ಜೀವಿಗಳು ಇದ್ದಲ್ಲಿ ಅವುಗಳನ್ನು ಸಹ ಹೊರತೆಗೆಯಬೇಕಾಗುತ್ತೆ. ಅಡುಗೆ ಮನೆಯಲ್ಲಿ ನಿತ್ಯವೂ ತಯಾರಾಗುವ ತ್ಯಾಜ್ಯ ವಸ್ತುಗಳನ್ನು ಎರೆಗೊಬ್ಬರ ತಯಾರಿಯ ಮಿಶ್ರಣದೊಂದಿಗೆ 2 ವಾರದವರೆಗೆ ಹಾಕುತ್ತಾ ಹೋಗಬಹುದು. ಆನಂತರ 3:10 ಪ್ರಮಾಣದಲ್ಲಿ ಸಗಣಿ ಪುಡಿ ಮತ್ತು ಈಗಾಗಲೇ ಹೇಳಿದಂತಹ ತ್ಯಾಜ್ಯ ವಸ್ತುಗಳನ್ನು ತೆಗೆದುಕೊಂಡು ಸರಿಯಾಗಿ ಬೆರಕೆಯನ್ನ ಮಾಡಬೇಕು. ಜೊತೆಗೆ ಸ್ವಲ್ಪ ನೀರನ್ನು ಆಗಾಗ ಚಿಮುಕಿಸ್ತಾ ಇರಬೇಕು. ಆದರೆ ಇದಕ್ಕೆ ಮಣ್ಣಿನ ಪುಡಿಯನ್ನ ಹಾಕಬಾರದು, ಯಾಕೆಂದ್ರೆ ಕೆಲವು ತಳಿಯ ಎರೆಹುಳುಗಳು ಮಣ್ಣನ್ನು ತಿನ್ನೋದಿಲ್ಲ. ಈ ಹಂತದಲ್ಲಿ ಮಿಶ್ರಣ ಮಾಡುವ ಪ್ರಕ್ರಿಯೆಯು ಬಹಳ ಮುಖ್ಯ ಆಗತ್ತೆ. ಈ ರೀತಿಯ ಮಿಶ್ರಣವನ್ನು ಎರೆ ತೊಟ್ಟಿಯ ಹೊರಭಾಗದಲ್ಲಿ ಮಾಡಿ ಎರೆ ತೊಟ್ಟಿಯ ಒಂದು ಭಾಗದಲ್ಲಿ ತುಂಬಿಸಬೇಕು. ಇಲ್ಲವೇ ಮಿಶ್ರಣ ಪ್ರಕ್ರಿಯೆಯನ್ನ ಎರೆ ತೊಟ್ಟಿಯ ಒಳಗೆಯೇ ಮಾಡಬಹುದು. ಈ ರೀತಿಯಾಗಿ ಮಿಶ್ರಣ ಮಾಡಿದ ತ್ಯಾಜ್ಯ ವಸ್ತುಗಳನ್ನು ಘಟಕದ ಒಂದು ಭಾಗದಲ್ಲಿ ತುಂಬಿಸಿ 3 ವಾರದವರೆಗೆ ಮಿಶ್ರಣವನ್ನ ಕೊಳೆಯಲು ಬಿಡಬೇಕು. ಈ ಅವಧಿಯಲ್ಲಿ ಕನಿಷ್ಠ 7 ಬಾರಿಯಾದರೂ ನೀರನ್ನ ಸಿಂಪಡಿಸುತ್ತಾ

ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಲ್ಲಿಗೆ ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಾಳಿನ ನಮ್ಮ ಕೃಷಿರಂಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹಲೋ ಕೃಷಿರಂಗ ನೇರ ಪ್ರಸಾರದ ಕಾರ್ಯಕ್ರಮ ಬಿತ್ತರವಾಗಲಿದೆ. ಇದರಲ್ಲಿ ವಿಷಯ ಸಿರಿಧಾನ್ಯ, ಸಾವಯವ ಕೃಷಿ ಮತ್ತು ಕೃಷಿ ಮೂಲಭೂತ ಸೌಕರ್ಯ ನಿಧಿ. ಈ ಕುರಿತು ಕೃಷಿ ನಿರ್ದೇಶಕರಾದ ವೆಂಕಟರಮಣ ರೆಡ್ಡಿ ಜೆ ಪಾಟೀಲ್ ಅವರೊಂದಿಗೆ ನೇರ ಪ್ರಸಾರದ ಕಾರ್ಯಕ್ರಮ ಇರುತ್ತೆ. ನಾಳೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ರಂಗ ಕಿಸಾನ್ ವಾಣಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿ ಬಂದಿತು. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884-26-7651. ರೈತ ಬಾಂಧವರೇ, ಹರಳು ಗಟ್ಟಿ ಬೆಳೆ, ಕಮ್ಮಿ ಮಳೆಯಲ್ಲೂ ಚೆನ್ನಾಗಿ ಬರುತ್ತೆ. ಈಗಾಗಲೇ ಹಾಸನ ಜಿಲ್ಲೆಯನ್ನು ಸೇರ್ಕೊಂಡು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೆಳೆದಿರುವ ಹರಳನ್ನು ನೋಡಿಕೊಂಡ್ರೆ ಎಷ್ಟು ಹಸರಾಗಿದೆ ಅಲ್ವಾ. ಇನ್ನೂ 4-6 ತಿಂಗಳುಗಳ ಕಾಲ ಹರಳು ಕಾಯನ್ನ ಕೊಡ್ತಾ ಇರುತ್ತೆ. ಇದರ ಕುಟುಂಬ ಯುಪರ್ಬಿಯೇಸಿಯೇ. ಅಂದ್ರೆ ಯುಪರ್ಬಿಯೇಸಿಯೇ ಕುಟುಂಬದ ಬೆಳೆಗಳಿದವಲ್ಲ, ಗಟ್ಟಿ ಬೆಳೆಗಳು. ಹರಳನ್ನ ಗುಜರಾತ್, ಆಂಧ್ರಪ್ರದೇಶ, ತಮಿಳುನಾಡು, ಒಡಿಸ್ಸಾ, ರಾಜಸ್ಥಾನ, ಉತ್ತರ ಪ್ರದೇಶ, ಮಹಾರಾಷ್ಟ, ಕರ್ನಾಟಕ, ಮಧ್ಯಪ್ರದೇಶ, ಬಿಹಾರ, ಇಷ್ಟು ರಾಜ್ಯಗಳಲ್ಲಿ ಬೆಳೆಯಲಾಗ್ತಾ ಇದೆ. ಇದರ ಮೂಲ ಆಫ್ರಿಕಾ ಅಥವಾ ಇಥಿಯೋಪಿಯಾ ಅನ್ಕೊಂಡು ಕರೆಯಲಾಗ್ತಾ ಇದೆ. ಹರಳು ಹಿಂದೆಲ್ಲ ಕಳೆಯಂತೆ ಬೆಳೀತಾ ಇತ್ತಂತೆ. ಆದರೆ ಇದನ್ನ ಕಾಲಕ್ರಮೇಣವಾಗಿ ಸಾಗುವಳಿ ಮಾಡಲಿಕ್ಕೆ ಶುರು ಮಾಡಿದ ಬಳಿಕ ಓಹೋ, ಹರಳಿನಲ್ಲೂ ಈ ರೀತಿಯ ಗುಣ ಇದೆ ಅಂತ ಗೊತ್ತಾಯ್ತು. ನೋಡಿ, ಹರಳಿನ ಬೀಜದಲ್ಲಿ 30-50% ಎಣ್ಣೆ ಅಂಶ ಇದೆ. ಎಣ್ಣೆ ತಂಪು ಗುಣದ್ದು, ಎಲೆಯೂ ಸಹ ತಂಪು. ಬಿಸಿಲಿನ ದಿನಗಳಲ್ಲಿ ಕೆಲಸ ಮಾಡೋರು ತಲೆಗೆ ಹಾಕೊಂಡು ಟವಲ್ ಸುತ್ತಕೊಂಡು ಅಥವಾ ಸೆರಗ ಹಾಕೊಂಡು ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಬರೋದಿದೆ. ತಲೆಗೆ, ಕಣ್ಣಿಗೆ, ಮೈಗೆ ಹರಳಿನ ಎಣ್ಣೆಯನ್ನ ಬಳಕೆ ಮಾಡಿಕೊಳ್ಳೋದಿದೆ. ಈ ಹಿಂದೆಲ್ಲ ಚಿಟ್ಟೆಳ್ಳನ್ನ ಅಡಿಗೆಗೂ ಉಪಯೋಗಿಸ್ಕೊಳ್ತಾ ಇದ್ರು ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಈಗಲೂ ಕೆಲವಾರು ಜನ ಬಿಟ್ಟಿಲ್ಲ. ನೆರಳು ಬೇಗ ಸೃಷ್ಟಿ ಆಗ್ಲಿಕ್ಕೆ ಹರಳು ತುಂಬಾ ಉಪಯುಕ್ತವಾದ ಗಿಡ. ಮಣ್ಣಿನ ಫಲವತ್ತತೆಯನ್ನು ಚೆನ್ನಾಗಿ ಸುಧಾರಣೆ ಮಾಡುತ್ತೆ. ಹರಳಿನ ಕೌಲುಗಳು, ಕಾಂಡ ಒಳ್ಳೆ ಉರುವಲು. ದನಕರುಗಳು ಅಷ್ಟಾಗಿ ತಿನ್ನೋದಿಲ್ಲ, ತಿಂದ್ರೂ ಸಮಸ್ಯೆಗಳಾಗ್ತವೆ. ಕೀಟಗಳು ಸಹ ಅಷ್ಟೊಂದು ಮುತ್ತೋದಿಲ್ಲ. ಕೊಂಡ್ಲಿ ಹುಳ ಬಿಟ್ರೆ ಇನ್ಯಾವುದು ಅಷ್ಟಾಗಿ ಬಾಧೆ ಮಾಡೋದಿಲ್ಲ. ಇದೊಂದು ವಿಷಕಾರಿ ಸಸ್ಯ ಅಂತ ಅನ್ಕೊಂಡು ಉಲ್ಲೇಖ ಮಾಡಲಾಗಿದೆ. ಯಾಕಂದ್ರೆ ಹರಳಿನಲ್ಲಿ ರಿಸಿನ್ ಅನ್ನೋ ಒಂದು ವಿಷಕಾರಿ ಅಂಶ ಮನುಷ್ಯರಿಗೂ ಮತ್ತು ಜಾನುವಾರುಗಳಿಗೂ ಅಪಾಯಕಾರಿ. ಹರಳಿನ ಹಿಂಡಿ ಒಳ್ಳೆ ಗೊಬ್ಬರ, ಆದರೆ ದನಕರುಗಳು ತಿನ್ನೋದಿಲ್ಲ. ರಿಸಿನಸ್ ಕಮ್ಯುನಿಸ್ ಅನ್ಕೊಂಡು ಇದರ ವೈಜ್ಞಾನಿಕ ಹೆಸರು. 16 ಉದ್ಯಮಗಳಲ್ಲಿ ಹರಳನ್ನ ಬಳಕೆ ಮಾಡಲಾಗ್ತಾ ಇದೆ. ಲೂಬ್ರಿಕೆಂಟ್ ಆಗಿ ಹರಳಿನ ಎಣ್ಣೆ ಅಪೇಕ್ಷಣೀಯವಾದ ಪದಾರ್ಥವಾಗ್ತದೆ. ವೈದ್ಯಕೀಯ ಕ್ಷೇತ್ರದಲ್ಲೂ ಇದರ ಬಳಕೆ ಇದೆ. ಭಾರತವು ಹರಳಿನ ಬೀಜ ಮತ್ತು ಎಣ್ಣೆ ಉತ್ಪಾದನೆಯಲ್ಲಿ ಮುಂದಿದೆ, ಹಾಗೆ ರಫ್ತನ್ನು ಮಾಡ್ತಾ ಇದೆ. ಪರಿಸರ ಪ್ರಿಯ ಪದ್ಧತಿಯಲ್ಲಿ ಹರಳನ್ನ ಧಾರಾಳವಾಗಿ ಬೆಳ್ಕೊಳ್ಬಹುದು. ಏಕಬೆಳೆಯಾಗಿ ಹಾಗೆ ಮಿಶ್ರ ಬೆಳೆಯಾಗಿ ಹಕ್ಕೊಳ್ಬಹುದು. ಹರಳನ್ನ ಬೆಳೆಯುವ ಜಮೀನುಗಳು ವರ್ಷ ವರ್ಷಕ್ಕೆ ಫಲವತ್ತತೆಯನ್ನ ಸುಧಾರಣೆ ಮಾಡಿಕೊಳ್ತವೆ. ಹರಳಿನ ಗಿಡಗಳು ಉದುರಿಸುವ ಎಲೆ ಹೂವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡುವ ನಿಟ್ಟಿನಲ್ಲಿ ನೆರವಾಗ್ತವೆ. ಕಾಫಿ ಹಾಕಿರುವ ಜಾಗಗಳಲ್ಲಿ ಬೇಗ ನೆರಳು ಸೃಷ್ಟಿಯಾಗಬೇಕಂತಂದ್ರೆ ಈಗಲೂ ಮಲೆನಾಡಿನಲ್ಲೂ ಹರಳನ್ನ ಹಕ್ಕೊಳ್ಳದಿದೆ. ಬೇಗ ಕರಗುವ ಸ್ವಭಾವ ಹರಳಿನ ಎಲೆಗಿದೆ. ಇದರ ಕಾಂಡ ಕವಲುಗಳು ಸಹ ಮಣ್ಣಿನಲ್ಲಿ ಬೇಗ ಲೀನವಾಗ್ತವೆ. ಒಟ್ಟಾರೆ ಮಣ್ಣಿನ ಫಲವತ್ತತೆ ಸುಧಾರಣೆಗೂ ಹರಳು ಉಪಯುಕ್ತ. ಹಾಗೆ ಕಡಿಮೆ ಖರ್ಚಿನಲ್ಲಿ ಆದಾಯವನ್ನು ಹರಳಿನಿಂದ ಪಡ್ಕೊಳ್ಳಬಹುದು ರೈತ ಬಾಂಧವರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೋ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾ ವಿಜಯ್ ಅಂಗಡಿ.